ನಮ್ಮ ಈ ಕಾರ್ಯಕ್ರಮದ ವಿಷಯ ನಿಮ್ಗೆ ಆಗಲೇ ಗೊತ್ತಿದೆ. ನಾವು ಇವತ್ತು ನಿನ್ನೆಯಿಂದನೇ ಇದರ ಬಗ್ಗೆ ಪ್ರಕಟಣೆ ಕೊಡ್ತಾ ಇದ್ದೀವಿ. ಹತ್ತಿ ಹಾಗೂ ತೊಗರಿ ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣೆ ಹೀಗೆ ಈಗ ಸಾಕು ಮಳೆ ಯಥೇಚ್ಛವಾಗಿ ಮಳೆ ಆಗ್ತದೆ, ಹೀಗಾಗಿ ನಮ್ಮ ಸಸ್ಯ ಸಂರಕ್ಷಣಾ ಒಂದು ಕಾರ್ಯ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹತ್ತಿ ಮತ್ತು ತೊಗರಿಯಲ್ಲಿ ಈ ಸಸ್ಯ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು, ಅದರ ಜೊತೆಗೆ ಇನ್ನೂ ಒಂದು ವಿಷಯ ಇದೆ. ಇಂದೇನು ಈಗ ಮುಂದಿನ ತಿಂಗಳಿಂದ ಹಿಂಗಾರು ಪ್ರಾರಂಭ ಆಗುತ್ತೆ, ಹಾಗಾಗಿ ಹಿಂಗಾರು ಹಂಗಾಮಿಗೆ ನಮ್ಮ ತಯಾರಿ ಅಂದರೆ ಪೂರ್ವ ಸಿದ್ಧತೆ ಹೇಗಿರಬೇಕು, ಈ ವಿಷಯ ಕುರಿತಂತೆ ನೀವು ಮಾಹಿತಿಯನ್ನು ಪಡೆಯಬಹುದು. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಹಾಗೆಯೇ ಮತ್ತೊಬ್ಬ ಹಿರಿಯ ವಿಜ್ಞಾನಿಗಳಾದಂತಹ ಕಲಬುರಗಿಯ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗನಾಳ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ರೈತರಿಗೂ ಸರ್ ನಮಸ್ಕಾರ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನೀವು ಮಾಹಿತಿ ಪಡಿಬೇಕು ಅಂದ್ರೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ದಯವಿಟ್ಟು ನಮೂದಿಸಿಕೊಳ್ಳಿ. 295986 295987 ಹಾಗೆ 310105. ಇನ್ನು ಕಲಬುರಗಿ ಎಸ್ಟಿಡಿ ಕ್ರಮಾಂಕ ನಿಮಗೆ ಗೊತ್ತಿದೆ, 084772. ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಸರ್, ಈಗ ನಾವು ಮೊದಲಿಗೆ ಮಾತಾಡೋದಾದರೆ ಸದ್ಯ ಹತ್ತಿ ಮತ್ತು ತೊಗರಿ ಬೆಳೆಯಲ್ಲಿ ಈ ಏನೇನು ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಪ್ರಮುಖವಾಗಿ ನಾವು ನೋಡ್ತಿದ್ದೇವಪ್ಪ ಅಂತಂದ್ರೆ ಈಗ ತಮಗೆ ಗೊತ್ತಿದೆ ಮಳೆ ಜಾಸ್ತಿ ಆಗಿ ಇರತಕ್ಕಂಥದ್ದೇ ಸಮಸ್ಯೆ, ಬಹಳ ಮುಖ್ಯವಾಗಿ ಇರತಕ್ಕಂತ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು ನಾವು. ಏನಾಗ್ತಿದೆ ಅಂದ್ರೆ ಎಲ್ಲೆಲ್ಲಿ ತೆಗ್ಗಿದೆ, ಆಮೇಲೆ ಹೆಚ್ಚಿಗೆ ಒಂದು ಪ್ರಮಾಣ ನಮ್ಗೆ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಸಾಕಷ್ಟು ಒಂದು ಹೆಚ್ಚಿಗೆ ಬರ್ತಕ್ಕಂಥದ್ದು ನೋಡಿದೆವು ಸರ್. ಈಗ ಅದಕ್ಕಾಗಿ ರೈತ ಬಂದವರು ನೀರು ನಿಂತು ನಿಂತು ಬಹಳಷ್ಟು ಬೆಳೆ ಹೋಗ್ತಾ ಇದಾವೆ. ಇನ್ನು ಕೆಲವೊಂದು ಕಡೆ ಅತಿಯಾಗಿ ಅಂದ್ರೆ ಮಳೆಯಾಗಿ ಬಹಳಷ್ಟು ಬಾಡುವಂತದ್ದು ರೋಗ ಬರತಕ್ಕಂತ ಸಾಧ್ಯತೆಗಳು ಇದಾವೆ. ಆಮೇಲೆ ಇದು ಪ್ರಮುಖವಾಗಿ ಇರತಕ್ಕಂತ ಒಂದು ಅಂಶ. ಇದ್ರ ಜೊತೆ ಜೊತೆಯಾಗಿ ಕೆಲವೊಂದು ಸಲ ಈ ಹುಳದ ಬಾಧನೆ ಜಾಸ್ತಿ ಆಗಿದೆ, ರೋಗಗಳನ್ನು ಜಾಸ್ತಿ ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ. ಆ ಒಂದು ಪರಿಸ್ಥಿತಿ ಈಗಿಂದ ಐತಿ ಅಂತ ಹೇಳ್ಬೋದು ಸರ್. ಇದ್ರೊಳಗೆ ನಮ್ ತೊಗರಿ ಹತ್ತಿ ಎಲ್ಲದಕ್ಕೂ ಹಂಗೆ ಆಗತ್ತೆ ಸರ್. ಒಂದು ಕರೆ ಬರ್ತಾ ಇದೆ, ಯಾರು ಎಲ್ಲಿಂದ ಮಾಡಿದಾರೆ ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ಅದಕ್ಕೆ ಸರಿ. ಈಗ ಹತ್ತಿ ಬೆಳೆಯಲ್ಲಿನೂ ಕೂಡ ಅದೇ ರೀತಿಯಾಗಿದೆ, ಆಮೇಲೆ ನಮ್ದು ತೊಗರಿಯಲ್ಲಿನೂ ಪ್ರಮುಖವಾಗಿ ಇದೆ. ಎಲ್ಲೆಲ್ಲಿ ಸ್ವಲ್ಪ ಮಳೆ ಪ್ರಮಾಣನೂ ಕಡಿಮೆ ಆಗಿದೆ ಅಂತಲ್ಲಿ ಕೆಲವೊಂದು ಹೊಸ ಪದ್ಧತಿಗಳನ್ನು ರೈತರು ಬೋದ ಮೇಲೆ ಹಾಕ್ತಕ್ಕಂತ ಒಂದು ಊರು ಅಥವಾ ನಾವು ಬಿತ್ತನೆ ಮಾಡತಕ್ಕಂತ ಕೆಲಸ ಮಾಡಿದ್ರೆ ತೊಗರಿಯಲ್ಲಿ ಮುಖ್ಯವಾಗಿ ಅಂತಲ್ಲಿ ಕೆಲವೊಂದು ಕಡೆ ಬಹಳಷ್ಟು ಕಡಿಮೆ ಒಂದು ಬದುಕಿ ಉಳಿದಿರೋದು ತೊಗರಿಯನ್ನ ನಾವು ನೋಡ್ತಾ ಇದ್ದೇವೆ ಸರ್. ಇದಕ್ಕೆ ಅದಕ್ಕೇನು ಬಹಳಷ್ಟು ಸಲ ಶಿಫಾರಸು ಮಾಡಿದಂಗೆ ಎಷ್ಟು ಸಾಧ್ಯದೇ ಅಷ್ಟು ನಿಂತ ನೀರನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕು. ಪ್ರಮುಖವಾಗಿರ್ತಕ್ಕಂಥದ್ದು ಸರ್, ಯಾವುದೇ ಬೆಳೆ ಇದ್ದರೂ ನಿಂತು ನೀರು ಬಹಳಷ್ಟು ನಿಂತು ಅಂತಂದ್ರೆ ಅಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಹಸಿ ಹಿಡಿಲಾರ್ದಂಗೆ ನೀರು ಹೊರಗೆ ಹಾಕ್ತಕ್ಕಂಥದ್ದು ನಾವು ಮಾಡಿದೀವಿ. ಆಮೇಲೆ ಎರಡನೇದ್ದು ಏನಪ್ಪಾ ಅಂದ್ರೆ ನಾವು ಬೋದಿನ ಮೇಲೆ ಬಿತ್ತನೆ ಮಾಡತಕ್ಕಂತ ಒಂದು ಕೆಲಸ ಅಂದ್ರೆ ತೊಗರಿ ಆಗಿರ್ಲಿ ಹತ್ತಿ ಆಗಿರ್ಲಿ ನಾವು ಬಿತ್ತನೆ ಮಾಡಬಹುದು. ಅಂತ ಮಷಿನ್ ಇದಾವೆ ಈಗ ತೊಗರಿ ಬಿತ್ತು ಅಂತವೆ. ಇದರಿಂದ ಏನಾಗ್ತದೆ ಹೆಚ್ಚಿಗೆ ಮಳೆ ಆಯ್ತಪ್ಪ ಅಂದ್ರೆ ಆದಷ್ಟು ಹರ್ಕೊಂಡು ಹೋಗ್ತವೆ. ಅಕಸ್ಮಾತ್ ಕಡಿಮೆ ಮಳೆ ಆಯ್ತು ಅಲ್ಲಿ ನೀರು ಹಿಡ್ಕೊಂಡು ಬೆಳೆಗೆ ಅನುಕೂಲ ಮಾಡತಕ್ಕಂತ ಒಂದು ಕೆಲಸ ಮಾಡ್ತಿದ್ದಾವೆ. ಬಹಳಷ್ಟು ಜನ ಇನ್ನೊಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ ಇವತ್ತೇ ಮಾಡಿದ್ರು ಬಹಳಷ್ಟು ಕಡೆ ಕೆಲವೊಂದ್ ಕಡೆ ಎತ್ತರ ಬೆಳೀತಾ ಇದಾವೆ ಅಂತ ಹೇಳ್ತಾ ಇದಾರೆ ಸರ್. ಸಾಕಷ್ಟು ಎತ್ತರ ಬೆಳೀತಾ ಇದಾವೆ, ನಾವು ಕುಡಿಗಿಡಿ ಕಟ್ ಮಾಡಬಹುದು ಹೇಗೆ ಆ ತರನು ಎಲ್ಲ ವಿಚಾರ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ನಾವು ಈಗ ಒಂದು ಅವಧಿ ಮೇಲೆ ನಮಗೆ ಅವಲಂಬನೆ ಆಗಿರ್ತೈತಿ ಅಂತ ಹೇಳ್ಬೋದು ನಾವು. ಈಗ 90 ದಿವಸ ಆಗಿತ್ತು, ಇನ್ನೊಂದು 8-10 ದಿವಸಗಳಾಗ ಹೂ ಬಿಡ್ತೈತಿ ಸರ್. ಅಂತ ಒಂದು ಸಮಯದಲ್ಲಿ ನಾವು ಕುಡಿ ತೊಗರಿ ಕುಡಿ ಕಟ್ ಮಾಡುವುದನ್ನು ಮಾಡಬಾರದು. ಯಾಕಂದ್ರೆ ಮತ್ತೊಂದು 15 ದಿವಸ ಮುಂದೆ ಹೋಗುತ್ತೆ ಅದಕ್ಕೆ ಹೂವಾಡ್ಲಿಕ್ಕೆ. ಅದಕ್ಕೆ ಅದು ಕುಡಿ ಕಟ್ ಮಾಡತಕ್ಕಂತ ಇರೋ ಪದ್ಧತಿ ಮಾಡುವುದನ್ನು ಬೇಡ. 55-60 ದಿವಸ ಬಹಳ ಆದ್ರೆ 60 ದಿವಸವರೆಗೆ ಅಷ್ಟೇ ಕುಡಿಯನ್ನು ನಾವು ಕಟ್ ಮಾಡಬಹುದು. 60 ದಿವಸ ದಾಟಿದ್ದು ಅಂತಂದ್ರೆ ಕಟ್ ಕುಡಿ ಕತ್ತರಿಸುವ ಅವಶ್ಯಕತೆ ಬೀಳಂಗಿಲ್ಲ. ಬಹಳಷ್ಟು ಮಂದಿ ಇನ್ನೇನು ಕೇಳ್ತಾರೆ ಸರ್, ಎರಡೆರಡು ಸಲ ಕುಡಿ ಕಟ್ ಮಾಡಬಹುದು ಹೇಗೆ ಅಂತೇಳಿ, ಅದನ್ನು ಕೂಡ ಶಿಫಾರಸು ಮಾಡಿದ್ದು ಇಲ್ಲ ಸರ್. ಇದು ಈಗಿನ ಪರಿಸ್ಥಿತಿ ಇದೆ. ಆಮೇಲೆ ಅಕಸ್ಮಾತ್ ಏನಾದರೂ ನೀರು ಹೊರಗೆ ಹಾಕಿ ಇದು ಮಾಡಿದ್ರಂದ್ರೆ ಸ್ವಲ್ಪ ಯೂರಿಯಾ ಹಳದಿ ಅಲ್ಲಿ ಹಳದಿ ಆಗಿದ್ದನ್ನು ನಾವು ಕಾಣ್ತಾ ಇದ್ವಿ ಬೆಳೆಯಲ್ಲಿ, ತೊಗರಿ ಬೆಳೆಯಲ್ಲಿ, ಹತ್ತಿ ಬೆಳೆಯಲ್ಲಿ. ಇವಕ್ಕೆ ಸಾರಜನಕದ ಒಂದು ಕೊರತೆ ಇರುವುದರಿಂದ ನಾವು ಈಗ ನಮ್ಮ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಯೂರಿಯಾವನ್ನು ಪ್ರತಿ ಎಕರೆಗೆ ಒಂದು 2 ಕೆಜಿದಂತೆ, ಇದು 20 ಕೆಜಿ ಹಾಕಿ ನಾವು ಎಕರೆಗೆ ಅಲ್ಲಿ ಚೆಲ್ಲಬಹುದು. ಇಲ್ಲಾಂದ್ರೆ ನಾವು ಸಿಂಪರಣೆ ಮಾಡಲಿಕ್ಕೆ ಬೇಕಾಗ್ತದಪ್ಪ ಅಂದ್ರೆ ಮಾರ್ಕೆಟ್ನಲ್ಲಿ 19-19-19 ಅಂತೇಳಿ ಒಂದು ಸಂಯುಕ್ತ ಗೊಬ್ಬರ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ ಒಂದು 5 ಗ್ರಾಂ ಹಾಕಿ ನಾವು ಸಿಂಪರಣೆನೂ ಕೂಡ ಮಾಡ್ಕೋಬಹುದು. ಇದರಿಂದ ಕೂಡ ನಮಗೆ ಸಾಕಷ್ಟು ಹಸಿರಿಗೆ ಬಂದ್ಬಿಡ್ತದೆ ಬೆಳೆ, ಕಾಪಾಡ್ಕೋಬಹುದು ಇದ್ದಿದ್ರೊಳಗನೆ ಅಂತೇಳಿ ಹೇಳ್ಬೋದು ಸರ್. ಸರ್ ಮಲ್ಲಿಕಾರ್ಜುನ್ ಸರ್, ಈಗ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಅಂದ್ರೆ ಅತಿವೃಷ್ಟಿ ಆಗಂತೂ ಅಷ್ಟು ಅಂತ ಅನ್ಕೋಬಹುದು, ಅಷ್ಟು ಮಳೆ ಆಗಿದೆ ಈ ಭಾಗದಲ್ಲಿ. ಈ ರೋಗ ಸಮಸ್ಯೆ ಅಥವಾ ಕೀಟ ಸಮಸ್ಯೆ ಈ ಬೆಳೆಗಳಲ್ಲಿ ಏನಾದರೂ ಕಂಡು ಬರ್ತಾ ಇದಾವ? ಯಾವ ರೀತಿಯ ಸಮಸ್ಯೆಗಳು ಇದೆ ಅಂದ್ರೆ ಯಾವ ರೋಗಗಳು ಯಾವ ಕೀಟಗಳು ಕಾಣಿಸ್ಕೊಳ್ಬಹುದು ಅಂತ ಹೇಳ್ತೀರಾ? ಈಗಾಗಲೇ ತೆಗಳಿ ಸರ್ ಅವರು ಹೇಳ್ದಂಗೆ ತೊಗರಿಯಲ್ಲೇನಪ್ಪ ಅಂತಂದ್ರೆ ಅತಿಯಾದ ನೀರು ನಿಂತ್ಕೊಳ್ಳುವಂತ ಒಂದು ಸಂದರ್ಭದಿಂದಾಗಿ ಈ ಪೈಟೋಪ್ತರ ಕಾಂಡ ಮಚ್ಚ ರೋಗದ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾತನಾಡಿದ್ದೀವಿ. ಈ ರೋಗದ ಬಾಧನೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ರದೇಶಗಳಲ್ಲಿ ತೊಗರಿಯಲ್ಲಿ ಕಂಡು ಬರ್ತಾ ಇದೆ. ಈ ವರ್ಷ ಮಳೆ ಹೆಚ್ಚಾಗಿರೋದ್ರಿಂದ ಈ ರೋಗದ ಬಗ್ಗೆ ರೈತರಲ್ಲೂ ಸಹ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದರ ಲಕ್ಷಣಗಳೇನಪ್ಪಾ ಅಂತಂದ್ರೆ ಕಾಂಡದ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಮೂಡಿಕೊಂಡು ಅದು ಎಲ್ಲಿ ಮಚ್ಚೆ ಮೂಡಿರ್ತದೆ ಅಲ್ಲಿ ಗಿಡಗಳು ಮುರಿದುಕೊಂಡು ಬೀಳ್ತಾ ಇದಾವೆ. ಸೊ ಇದರಿಂದಾಗಿ ಈಗಾಗಲೇ ಸರ್ ಹೇಳಿದಾಗೇನೆ ಹೆಚ್ಚಿನ ನೀರನ್ನ ಹರಿದು ಹೋಗ್ಲಿಕ್ಕೆ ಅಥವಾ ಬಸದು ಹೋಗ್ಲಿಕ್ಕೆ ಕ್ರಮ ಕೈಗೊಳ್ಳೋದು ಅನಿವಾರ್ಯತೆ ಇದೆ, ಅದು ಮಾಡಲೇಬೇಕು, ಅದರಲ್ಲಿ ನಾವು ಅಲ್ಲಿಗಿಳಿಯುವಂತಿಲ್ಲ. ಮುಂದುವರೆದೇನಪ್ಪ ಅಂತಂದ್ರೆ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇದೆ. ಸೊ ಈ ತೇವಾಂಶ ಇದ್ದಾಗ ಏನಪ್ಪಾ ಅಂತಂತಂದ್ರೆ ಹಲೋ ಈ ತೇವಾಂಶ ಇದ್ದಾಗಲೇ ಏನಪ್ಪಾ ಅಂತಂದ್ರೆ ರೈತರಿಗೆ ಈಗ ತೊಗರಿ ಬೆಳೆ ಆಗಬಹುದು ಅಥವಾ ಹತ್ತಿ ಬೆಳೆ ಆಗಬಹುದು, ಈಗ ಆಲ್ರೆಡಿ ರಾಜು ಸರ್ ಅವರು ಹೇಳಿದಂಗೆ ತೊಗರಿ ಬೆಳೆಗೆ ಏನಪ್ಪಾ ಅಂದ್ರೆ ಎಕರೆಗೆ 20 ಕೆಜಿ ಸಾರಜನಕವನ್ನ ಬುಡ್ಕೊಡಲೇಬೇಕು, ಅದರಿಂದ ಹಳದಿ ಆಗಿರುವಂತದ್ದು ಹಸರಾಗ್ತದೆ. ಸ್ವಲ್ಪ ರೈತರು ಹೇಳೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಬೆಳೆಗೆ ಕಾವಾಗ್ತದೆ, ಅದರಿಂದ ಚೆನ್ನಾಗಿ ಬರ್ತದೆ ಅಂತ ಒಂದು ಇದೆ, ವೈಜ್ಞಾನಿಕವಾಗಿ ಅದು ಸರಿಯಾಗಿದೆ. ಮತ್ತೆ ಹತ್ತಿ ಅಂತ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ನೀರು ನಿಂತು ಏನಪ್ಪಾ ಅಂತಂದ್ರೆ ಎಲೆಗಳು ಈಗ ಕ್ರಮೇಣವಾಗಿ ಏನಾಗ್ತಿದಾವ ಅಂತಂದ್ರೆ ಅಂಚಿನಿಂದ ಕೆಂಪಾಗ್ತಾ ಇರೋದನ್ನ ಸಹ ನಾವು ಕೆಲವೊಂದ್ ಕಡೆ ನೋಡ್ತಾ ಇದೀವಿ. ಇದು ಭೂಮಿಯಲ್ಲಿ ಏನಾಗ್ತದೆ ಅಂದ್ರೆ ಬೇರುಗಳಿಗೆ ಗಾಳಿ ಒಂದು ಸಿಗದೇ ಇರುವಂತ ಒಂದು ಸಂದರ್ಭದಲ್ಲಿ ಸರಿಯಾಗಿ ಪೋಷಕಾಂಶಗಳೇನಪ್ಪಾ ಅಂತಂದ್ರೆ ಮೇಲ್ಭಾಗಕ್ಕೆ ಸರಬರಾಜು ಆಗೋದಿಲ್ಲ. ಯಾಕಂತಂದ್ರೆ ಯಾವುದೇ ಗಿಡ ಇರಲಿ ಭೂಮಿಯಲ್ಲಿರ್ತಕ್ಕಂತ ಪೋಷಕಾಂಶಗಳನ್ನ ಗಿಡ ತಾನು ಬೇರುಗಳ ಮುಖಾಂತರ ಮೇಲ್ಭಾಗಕ್ಕೆ ಕಳಿಸಬೇಕು ಅಂತಂತಂದ್ರೆ ಅಲ್ಲಿ ನಾವು ಎಂಜೈಮ್ಸ್ ಅಂತ ಏನು ಕಿಣ್ವಗಳಂತ ನಾವು ಬರಿತೀವಿ, ಅವುಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ಬಿಡುಗಡೆ ಹೊಂದಿದಾಗ ಮಾತ್ರ ಮಣ್ಣಿನಲ್ಲಿರ್ತಕ್ಕಂತಹ ಈ ಪೋಷಕಾಂಶಗಳನ್ನ ಸಿಗದೇ ಇರುವಂತಹ ರೂಪದಲ್ಲಿರುವಂತದ್ದನ್ನ ನಾವು ಅವು ಪರಿವರ್ತಿಸಿ ಏನಪ್ಪಾ ಅಂತಂದ್ರೆ ಬೇರುಗಳ ಮುಖಾಂತರ ಗಿಡಕ್ಕೆ ಮೇಲ್ಭಾಗಕ್ಕೆ ಸರಬರಾಜು ಆಗುವಂತೆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದು ಬೇರುಗಳ ಒಂದು ಸುತ್ತಮುತ್ತಲ ಪ್ರದೇಶ ಅಥವಾ ರೈಸೋಸ್ಪಿಯರ್ ಅಂತ ಕರಿತೀವಿ. ಈ ರೈಸೋಸ್ಪಿಯರ್ ನಲ್ಲಿ ಸರಿಯಾದ ಒಂದು ಸೂಕ್ಷ್ಮಾಣುಗಳ ಜೊತೆಗೆ ಏನಪ್ಪಾ ಅಂತಂದ್ರೆ ಗಾಳಿ ಆಡ್ತಕ್ಕಂತ ಒಂದು ಸಂದರ್ಭ ಇದ್ದಾಗ ಮಾತ್ರ ಪೋಷಕಾಂಶಗಳು ಹೆಚ್ಚಿಗೆ ಗಿಡಕ್ಕೆ ಒದಗುತ್ತವೆ. ಈ ಎಲೆಗಳು ಕೆಂಪಾಗ್ತಾ ಇರೋದು ಬೆಳೆಗಳು ಸ್ವಲ್ಪ ಮೊಬ್ಬಾಗಿ ಅಥವಾ ಮೊಸಕಾಗಿ ಹಳದಿ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂತ ಒಂದು ಲಘು ಪೋಷಕಾಂಶ ಇದೆ, ಅದನ್ನು ಸಹ ಪ್ರತಿ ಎಕರೆಗೆ 1 ಕೆಜಿ ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ 19-19-19 ಅನ್ನುವಂತಹ ಒಂದು ಸಂಯುಕ್ತ ರಸಾವರಿ ಗೊಬ್ಬರನ 1 ಕೆಜಿ ಪ್ರತಿ ಎಕರೆಗೆ ಎರಡನ್ನ ಸಹ ಮಿಶ್ರಣ ಮಾಡಿ 200 ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ 1 ಎಕರೆಗೆ ಪೂರ್ತಿಯಾಗಿ ಬೆಳೆ ತೊಯ್ಯುವ ಹಾಗೆ ಸಿಂಪರಣೆ ಮಾಡಿದ್ರಂತಂದ್ರೆ ಹತ್ತಿಯಲ್ಲೂ ಸಹ ಸ್ವಲ್ಪ ಎಲೆ ಕೆಂಪಾಗೋದನ್ನ ನಾವು ಕಡಿಮೆ ಮಾಡಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ರೋಗಗಳಲ್ಲಿ ನಾವು ಹೇಳಬೇಕು ಅಂತಂದ್ರೆ ತೊಗರಿಯಲ್ಲಿ ಈಗ ಆಲ್ರೆಡಿ ಪೈಟೋಪ್ತರ ಕಾಂಡ ಮಚ್ಚೆ ರೋಗ ಆಯ್ತು. ಮುಂದಿನ ದಿನಗಳಲ್ಲಿ ಈಗ ಕೆಲ ರೈತರು ಏನಪ್ಪಾ ಅಂತಂದ್ರೆ ಅಲ್ಲಲ್ಲಿ ಸುಮಾರು 100 ಅಥವಾ 2 ಗಿಡಗಳು ನೆಟ್ಟೆ ಹೋಗ್ತಾ ಇದಾವೆ ಅನ್ನುವಂತ ಒಂದು ಪ್ರಸಂಗನೂ ಸಹ ನಮ್ಮ ಕಾರ್ಯಾಲಯಗಳಿಗೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಬಂದು ಹೇಳಿಕೊಂಡು ತಮ್ಮ ಪರಿಹಾರ ಪಡ್ಕೊಳ್ತಾ ಇದ್ದಾರೆ. ಏನಾಗ್ತದೆ ಅಂದ್ರೆ ಕಳೆದ ವರ್ಷದಲ್ಲಿ ಏನಾದರೂ ರೈತರು ತಮ್ಮ ಹೊಲಗಳಲ್ಲಿ ನೆಟ್ಟೆ ರೋಗದ ಬಾಧೆಯನ್ನು ಹೆಚ್ಚಾಗಿ ಕಂಡಿದ್ರು ಅಥವಾ ಅಲ್ಲಿ ಉಂಟಾಗಿತ್ತು ಅಂತಂದ್ರೆ ಅವರು ಕಂಬೈನ್ ಹಾರ್ವೆಸ್ಟರ್ ಬಳಸಿ ಅಲ್ಲಿ ರಾಶಿ ಮಾಡಿದಾಗ ಏನಾಗ್ತದೆ, ರೋಗ ಹತ್ತಿರುವಂತಹ ಉಳಿಕೆಗಳು, ಬೆಳೆಯ ಒಂದು ಪಳಿ ಉಳಿಕೆಗಳು ಅಲ್ಲೇ ಉಳ್ಕೊಂಡ್ಬಿಡ್ತವೆ. ಮತ್ತೆ ಮುಂದಿನ ಹಂಗಾಮದಲ್ಲಿ ಅವು ಸೂಕ್ಷ್ಮಾಣುಗಳೇನೋ ಅಂದ್ರೆ ಮತ್ತೆ ರೋಗ ಹರಡಲಿಕ್ಕೆ ಕಾರಣ ಆಗ್ತವೆ. ಸೊ ಈಗ 100ರಲ್ಲಿ ಒಂದು ಅಥವಾ 2 ಗಿಡಗಳು ಈಗಾಗಲೇ ಸಾಯ್ತಾ ಇರೋದನ್ನ ಗಮನಿಸಿದ್ರು ಅಂತಂದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮವಾಗಿ ರೈತರಿಗೆ ಇದನ್ನ ಬಹಳಷ್ಟು ಸಾರಿ ನಾವು ಹೇಳಿದೀವಿ. ಅದಕ್ಕೆ ಸಹ ಮತ್ತೆ ಒಂದ್ಸರಿ ಹೇಳೋದೇನಂತಂದ್ರೆ ಈ ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಅನ್ನುವಂತಹ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪ್ರತಿ ಗಿಡದ ಬುಡಕ್ಕೆ ಏನಪ್ಪಾ ಅಂತಂದ್ರೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅವುಗಳಿಗೆ ಉಪಚಾರ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಈಗ ಇನ್ನೂ ಮಣ್ಣು ತೇವಾಂಶವನ್ನು ಹೊಂದಿಕೊಂಡಿದೆ. ಇದೇ ಒಂದು ಸರಿಯಾದ ಸಮಯ ಅಂತ ಹೇಳ್ಬಹುದು. ಈ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಗಿಡಕ್ಕೆ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ನಾನು ಆಗಲೇ ಹೇಳ್ದಂಗೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನ ಪ್ರತಿಯೊಂದು ಗಿಡಕ್ಕೆ, ಮೊದಲನೇದಿಂದ ಗಿಡದ ಹಿಡಿದು ಕೊನೆಯ ಗಿಡದವರೆಗೂ ಸಹ ಎಲ್ಲಾ ಸಾಲುಗಳಲ್ಲಿ ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂದ್ರೆ ಬೇರುಗಳಿಗೆ ಉಪಚಾರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅಂದ್ರೆ ಕಾಳು ಕಟ್ಟುವ ಹಂತದಲ್ಲಿ ಬರ್ತಕ್ಕಂತಹ ಈ ಒಣ ಬುಡ ಕೊಳೆ ರೋಗ ಆಗ್ಬಹುದು, ನೆಟೆ ರೋಗ ಆಗ್ಬಹುದು, ಎರಡನ್ನೂ ಸಹ ಏನಪ್ಪಾ ಅಂತಂದ್ರೆ ಈಗಲೇ ತಡೆಗಟ್ಟಲಿಕ್ಕೆ ಒಂದು ಸದಾವಕಾಶ ಇದೆ. ರೈತರು ಇದನ್ನ ಮಾಡಿದ್ರೆ ಅಂತಂದ್ರೆ ಬಹಳ ಅನುಕೂಲ ಆಗ್ತದೆ. 1 ಎಕರೆಗೆ ಏನಪ್ಪಾ ಅಂತಂದ್ರೆ ಸುಮಾರು 300-450 ರೂಪಾಯಿದಷ್ಟು ಟ್ರೈಕೋಡರ್ಮಾ ಖರ್ಚಾಗಬಹುದು. ಅದನ್ನ ಅವರು ಮಾಡಿಕೊಂಡ್ರು ಅಂತಂದ್ರೆ ಅವರಿಗೆ ತುಂಬಾನೇ ಸಹ ಮುಂದಿನ ದಿನಗಳಲ್ಲಿ ಅನುಕೂಲ ಇದೆ. ಎರಡನೇದೇನಪ್ಪಾ ಅಂತಂದ್ರೆ ಈ ಸರ್ ನಮಸ್ಕಾರ. ನಮಸ್ತೆ ಹೇಳಿ, ಯಾರು ಇಲ್ಲಿಂದ ಕರೆ ಮಾಡ್ತಿದ್ರ ಸರ್? ನಾಳಂದ ತಾಲೂಕಿನಿಂದ ಫೋನ್ ಮಾಡ್ತಾ ಇದ್ದ ಸರ್. ತಮ್ಮ ಹೆಸರು ಹೇಳಿ. ಶರಣಪ್ಪ ಬೆಳಮತ್ ಅಂತ. ಶರಣಪ್ಪ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಶರಣಪ್ಪ ಅವರು. ಸರ್ ನಾನು ಆಳಂದ ತಾಲೂಕು ಹೆಬಳಿ ಗ್ರಾಮದಿಂದ ಶರಣಪ್ಪ ಎಸ್ ಬೆಳಮತ್ ಅಂತ ಮಾತಾಡೋದು. ಮೊನ್ನೆ ಡಾಕ್ಟರ್ ರಾಜೀವ್ ಹೆಗ್ಗಡೆ ಸರ್ ಹಿರಿಯ ಸಂಶೋಧಕರಿಗೂ ಮತ್ತು ತೆಂಗನಾಳ್ ಸರ್ ಅವರಿಗೆ ನಮಸ್ಕಾರಗಳು. ಸರ್ ನನ್ನ ಪ್ರಶ್ನೆ, ಈಗ ತೊಗರಿ ಸಮಯ ಅಳಿದಿರತಕ್ಕಂತ ತೊಗರಿಯನ್ನು ಮಳೆ ಇದರಲ್ಲಿಂದ ಬಹಳಷ್ಟು ಎಲ್ಲ ಕೆಟ್ಟ ಹೋಗಿದೆ ಸರ್, ಎಲ್ಲ ಇದಾಗಿದೆ ರೀ. ಈಗ ಉಳಿದಿರತಕ್ಕಂತ ತೊಗರಿಯನ್ನು ನಾವು ಯಾವ ರೀತಿ ಸಂರಕ್ಷಣೆ ಆಗ್ತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಏನಂದ್ರೆ, ಈಗ ಇದು ಹಿಂಗಾರಿ ಬೆಳೆಯಲ್ಲಿ ಏನು ಬೀಜೋಪಚಾರ ಕ್ರಮದಲ್ಲಿ ನಿಮ್ಮ ಸಂಶೋಧನಾ ಕೇಂದ್ರದ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಕಡಲೆ ಮತ್ತು ತೊಗರಿ ಇದು ಸಾರಿ ಕಡಲೆ ಜೋಳ ಇಂಥವೆಲ್ಲ ಇದು ಬೀಜೋಪಚಾರ ಕ್ರಮಗಳ ನಿಮ್ಮಲ್ಲಿ ಬೀಜಗಳ ಲಭ್ಯವೇನಂತಕ್ಕಂಥದ್ದು ನನ್ನ ಪ್ರಶ್ನೆಗಳು. ಈಗ ಮೊದಲದ್ದು ಏನಪ್ಪಾ ಅಂತಾರೆ ಅಳೆದು ಉಳಿದು ಬೆಳೆ ಅಂತೇಳಿ ಅಂತಾರೆ, ಅದು ಕರೆಕ್ಟ್ ಆಗಿದೆ. ಎಲ್ಲೆಲ್ಲಿ ಬೆಳೆ ಅಂದ್ರೆ ಉಳಿದಿರ್ತಿತ್ತಲ್ಲ ಅಲ್ಲೇ ಈಗ ಹೇಳಿದಂಗೆ ಟ್ರೈಕೋಡ್ರಮ ಮತ್ತು ಸುಡೋಮೋನಸ್ ಕೂಡಿದ್ದು ಒಂದು ಸಂಯುಕ್ತ ಶಿಲೀಂಧ್ರ ಸಿಗಿದೈತೆ ನಮಗೆ ಜೈವಿಕವಾಗಿ ಇರತಕ್ಕಂಥದ್ದನ್ನ. ಅದನ್ನ ಪ್ರತಿ ಲೀಟರ್ ನೀರಿಗೆ ಒಂದು 10 ಗ್ರಾಂ ಹಾಕಿ ನೀವು ಎಲ್ಲಿ ಬಡ್ಡಿಗೆ ಹಾಕೋತ ಹೋಗ್ಬೇಕ್ರಿ ಉಳಿದ ಗಿಡಕ್ಕೆ, ಅಂದ್ರೆ ಮುಂದೆ ಅದು ಪ್ರಸಾರ ಆಗಂಗಿಲ್ಲ. ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇದ್ರ ಜೊತೆಯಾಗಿ ನೀವು ಬೀಜದ ಲಭ್ಯತೆ ಬಗ್ಗೆ ಅಂತ ಹೇಳಂತಂದ್ರೆ, ಈಗ ಇನ್ನೂವರೆಗೆ ಅದ್ರ ನೀವು ಹಿಂಗಾರಿ ಬೆಳಿಬೇಕಾಗಿದ್ರೆ ಜೋಳ, ಕುಸುಬಿ, ಕಡ್ಲೆ ಯಾವುದಿಲ್ಲ. ಕಡಲೆ ಸ್ವಲ್ಪ ಮಟ್ಟಿಗೆ ಬೀಜಗಳು ನಮ್ಮಲ್ಲಿದ್ದಾವೆ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳನ್ನು ಬೀಜ ಲಭ್ಯವ ಅಂತ ಹೇಳಿದ್ರೆ ಇವತ್ತೆ ಅದನ್ನು ನೀವು ಉಪಯೋಗ ಮಾಡ್ಕೋಬಹುದು. ಅದನ್ನು ನಮ್ಮಲ್ಲಿ ಬೀಜೋಪಚಾರಕ್ಕೆ ಏನಪ್ಪಾ ಅಂತಂದ್ರೆ ಟ್ರೈಕೋಡರ್ಮಾ, ರೈಸೋಬಿಯಂ, ಬಯೋ ಎನ್ಪಿಕೆ, ಪಿಎಸ್ಬಿ ಇವುಗಳೇನಪ್ಪಾ ಅಂತಂದ್ರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿಗ್ತವೆ. ತಾವುಗಳನ್ನು ಅವುಗಳನ್ನ ಖರೀದಿ ಮಾಡಿಕೊಂಡು ಸಹ ಬಳಸಬಹುದು. ಮತ್ತೆ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಅಲ್ಲಿನೂ ಸಹ ಸರಬರಾಜು ಮಾಡ್ತಾರೆ ಅಂತ ಅನ್ಕೊಂಡಿನಿ. ಸರ್ ಇನ್ನೊಂದ್ ಏನಂದ್ರೆ, ನಮ್ಮಲ್ಲಿ ಆಲ್ರೆಡಿ ಬೀಜಗಳು ಇರುತ್ತೆ ಸರ್, ಜೋಳ, ಕುಸುಬಿ ಜೋಳ ಇದ್ರೆ ನಿಮ್ಮಲ್ಲಿ ಇರತಕ್ಕಂತ ಬೀಜೋಪಚಾರ ಮಾಡಬಹುದು. ನೀವು ನಮ್ಮಲ್ಲಿರ್ತಕ್ಕಂತ ಈ ಪರಿಕರಗಳನ್ನ ನಿಮ್ಮಲ್ಲಿರ್ತಕ್ಕಂತ ಬೀಜಗಳಿಗೆ ತಗೊಂಡೋಗಿ ಬೀಜೋಪಚಾರ ಮಾಡಿ ಬಳಸಬಹುದು. ಒಂದೇ ಒಂದು ಮುನ್ನೆಚ್ಚರಿಕೆ ಏನ್ ಕ್ರಮ ವಹಿಸ್ರಿ ಅಂದ್ರೆ, ನಿಮ್ಮಲ್ಲಿರ್ತಕ್ಕಂತ ಬೀಜಗಳನ್ನ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡಿಕೊಳ್ಳಿ. 95%ಕ್ಕಿಂತ ಮೇಲ್ಪಟ್ಟಿತ್ತು ಅಂತಂದ್ರೆ ನಿಮಗೆ ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಬೆಳೆ ಚೆನ್ನಾಗಿರ್ತದೆ. ಅದೊಂದು ಖಾತ್ರಿ ಮಾಡಿಕೊಂಡು ನೀವೇನಪ್ಪಾ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಬೀಜಗಳನ್ನ ಬಳಸಿಕೊಳ್ಳಿ. ಧನ್ಯವಾದ. ಧನ್ಯವಾದ ಶರಣಪ್ಪ. ನಮಸ್ಕಾರ. ಮುಂದಿನ ಕರೆ. ಹಲೋ, ನಮಸ್ತೆ ಹೇಳಿ. ತಮ್ಮ ಹೆಸರು ಹೇಳಿ. ನಾವು ಏರಿ ಗ್ರಾಮ ಜವರ್ಗಿ ತಾಲೂಕಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ. ಪ್ರಶ್ನೆ ಹೇಳಿ. ಹಾ ಸರ್, ಪ್ರಶ್ನೆ ಏನಂದ್ರೆ, ಈಗ ಮಳೆ ಬಂದು ತೊಗರಿ ಎಲ್ಲ ನೆಟೆ ಹೊತ್ಬಿಟ್ಟಿದೆ. ಈಗ ಅದನ್ನು ಅದು ನೆಟೆ ಹೋಗಿದೆಯಲ್ಲ, ಅದನ್ನು ಬೇರೆ ಬೆಳೆ ಬೆಚ್ಚಬಹುದಾ ಅಂತ. ಈಗ ತೊಗರಿ ಏನ್ ಹೋಗೈತಲ್ರಿ ಪಟೇಲ್ ಅವರಿಗೆ, ತೊಗರಿ ಹೋಗಿದ್ದಕ್ಕೆ ಮುಖ್ಯವಾಗಿ ಈ ಸಲ ಏನಾಗಿದೆ ನಮ್ ಒಂದು ಇದ್ರ ಪ್ರಕಾರ, ಈ ಕುಸುಬಿ ಹಾಕಿದ್ರೆ ಒಳ್ಳೇದು, ಮಾರ್ಕೆಟ್ ರೇಟ್ ಚೆನ್ನಾಗಿದೆ, ಕುಸುಬಿ ಹಾಕ್ಬಹುದು. ಇಲ್ಲಪ್ಪ ಅಂತಂದ್ರೆ ಮತ್ ಕಡ್ಲೆ ಹಾಕ್ಬಹುದು, ಜೋಳ ಹಾಕ್ಬಹುದ್ರಿ, ಇಂಥವ್ ಬೆಳೆಗಳನ್ನ ಹಾಕೋದು. ಬಟ್ ಆದಷ್ಟು ನೀವು ಕುಸುಬಿ ಹಾಕಿದ್ರೆ ಚಲೋ. ಯಾವ್ದೇ ಆದ್ರೂ ಕೂಡ ನೀವು ಬೀಜೋಪಚಾರ ಮಾಡ್ಬೇಕು. ಈಗ ಅಕಸ್ಮಾತ್ ಕಡ್ಲೆ ಹಾಕಿದ್ರಪ್ಪ ಅಂತಂದ್ರೆ ಅಲ್ಲಿ ಆಲ್ರೆಡಿ ನೆಟೆ ಬಂದು ಹೋಗಿದ್ದರಿಂದ ನೀವು ಅದಕ್ಕೆ ಮತ್ತೆ ಟ್ರೈಕೋಡರ್ಮಾ ಅಂತಕ್ಕಂಥ ಶಿಲೀಂಧ್ರದಿಂದ ಬೀಜೋಪಚಾರ ಮಾಡಿ ಹಾಕಬೇಕು ಯಾವಾಗ್ಲೂ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ನೀವು ಕುಶ್ಬಿ ಏನಾದರೂ ಹಾಕ್ತಿದ್ರಿಯಪ್ಪ ಅಂದ್ರೆ ಕುಶ್ಬಿಗೆ ಪ್ರಮುಖವಾಗಿ ಹೇನುಗಳ ಬಾಧೆ ಜಾಸ್ತಿ ಬರ್ತಿದ್ರಿ. ಅದಕ್ಕೆ ರಾಸಾಯನಿಕದಿಂದ ಬೀಜೋಪಚಾರ ಮಾಡಬೇಕು. ಅದಕ್ಕೆ ಒಂದೇನಾಗ್ತದೆ, ಇಮಿಡಾಕ್ಲೋಪಿಡ್ ಅಂತಕ್ಕಂಥದ್ದು ಒಂದು ಔಷಧ ಸಿಗುತ್ತೆ. ಇದಕ್ಕೆ ಪ್ರತಿ ಒಂದು ಕೆಜಿಗೆ 5 ಗ್ರಾಮ್ದಂತೆ ಬೀಜೋಪಚಾರ ಮಾಡಿ ನೀವು ಹಾಕಿದ್ರಪ್ಪ ಅಂದ್ರೆ ಕುಶ್ಬಿಗೆ ನೀವು ಬಿತ್ತಬಹುದು. ಅದಕ್ಕೆ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ರಾಸಾಯನಿಕ ಸಿಗುತ್ತೆ ಅದಕ್ಕೆ ಔಷಧ ಮಾರ್ಕೆಟ್ನಲ್ಲಿ. ಅದು ಪ್ರತಿ ಒಂದು ಕೆಜಿ ಕುಶ್ಬಿ ಬೀಜಕ್ಕೆ 5 ml ಹಾಕಿ ಬೀಜೋಪಚಾರ ಮಾಡಬೇಕು. ಹೌದ್ರೆ ಅಕಸ್ಮಾತ್ ಕಡಲೆ ಹಾಕ್ತಿದ್ರಪ್ಪ ಅಂದ್ರೆ ರೈಸೋಬಿಯಂ, PSB ಆಮೇಲೆ ಟ್ರೈಕೋಡರ್ಮಾ ಇವು ಮಿಕ್ಸ್ ಮಾಡಬೇಕು. ಇವು ನಮ್ಮಲ್ಲಿ ನಮ್ಮ ಕೇಂದ್ರದಲ್ಲಿ ಸಿಗ್ತವೆ. ಅದಕ್ಕೆ ನಾವು ಏನ್ ಡಿಸೈಡ್ ಮಾಡಬೇಕು, ಎಲ್ಲಿ ಯಾವ ಬೀಜೋಪಚಾರ ಮಾಡಬೇಕು ಅನ್ನೋದು ಮುಖ್ಯ. ಯಾವ ಬಿತ್ತೀರಿ ಅಂದ್ರೆ ಅದ್ರ ಪ್ರಕಾರ ಬೀಜೋಪಚಾರ ಮಾಡ್ಬೇಕ್ರಿ. ಈಗಂತೂ ಹಿಂಗಾರು ಏನಪ್ಪಾ ಅಂತ, ಇದು ಮುಂಗಾರು ಮಳೆ ಈಗ ಮುಗಿಯೋ ಒಂದು ಹಂತದಲ್ಲಿ ಬಂದಿದೆ. ಮತ್ತೆ ನಾವು ಹಿಂಗಾರಿ ಮಳೆ ಅಂತ, ಜೋಳದ ಮಳೆ ಅಂತ ಕರಿತಿರ್ತಾರಲ್ಲ ಕೆಲವೊಂದ್ಸಾರಿ ರೈತರು, ಈಗ ಆ ಮಳೆಗಳೇ ಪ್ರಾರಂಭ ಆಗಿದಾವೆ. ಇನ್ನೂ ಒಂದು ವಾರದವರೆಗೆ ಮಳೆಗಳು ಬರ್ತವೆ. ಅಕ್ಟೋಬರ್ ಮೊದಲನೇ ವಾರದಿಂದ ಏನಪ್ಪಾ ಅಂದ್ರೆ ಮಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನೊಂದು 4-5 ದಿವಸದಲ್ಲಿ ಮಳೆಗಳೇ ಸ್ವಲ್ಪ ಇನ್ನೂ ಮುನ್ಸೂಚನೆ ಈಗ ಹವಾಮಾನ ಇಲಾಖೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಮುಖಾಂತರ ಕೊಟ್ಟಿರುವ ಮಾಹಿತಿಗಳ ಪ್ರಕಾರ ಇನ್ನೊಂದು 6 ಅಥವಾ 5 ದಿನಗಳವರೆಗೆ ಮಳೆಗಳ ಮುನ್ಸೂಚನೆ ಇದೆ. ತದನಂತರ ಏನಪ್ಪಾ ಅಂತಂದ್ರೆ ಸ್ವಲ್ಪ ಒಣ ವಾತಾವರಣ ಪ್ರಾರಂಭ ಆಗುವುದು. ಅಕ್ಟೋಬರ್ ಮೊದಲನೇ ವಾರದಿಂದ ಏನಪ್ಪಾ ಅಂದ್ರೆ ಕಡ್ಲಿ, ಜೋಳ, ಕುಶ್ಬಿ, ಸರ್ ಅವರು ಹೇಳ್ದಂಗೆ ಈ ಬೆಳೆಗಳನ್ನ ಬಿತ್ತನೆ ಮಾಡಲಿಕ್ಕೆ ರೈತರ ಏನಪ್ಪಾ ಅಂತಂದ್ರೆ ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೇದು. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರವಿ ಪಾಟೀಲ್ ಅಂತ, ಗೌರ್ ಬೀದಿಂದ್ರಿ. ರವಿ ಪಾಟೀಲ್ ಅವರು ಪ್ರಶ್ನೆ ಕೇಳಿ. ಸರ್, ಅತಿ ಉತ್ತರ ಹಳದಿ ಆಗಿರ್ಬೋದು. ಏನಾಗ್ತದ್ರಿ ಗೌಡ್ರೆ, ಈಗ ನೀರ್ ಜಾಸ್ತಿ ಆಗಿದ್ವಪ್ಪ ಅಂದ್ರೆ ಮೊಟ್ಟ ಮೊದಲೇ ಅದಕ್ಕೆ ಎಲ್ಲಾದ್ರು ಬೆಳೆದೈತೆ ಅಂತೇಳಿ ನೀರ್ ಹೊರಗೆ ಹಾಕುವಂತ ಒಂದ್ ಕೆಲಸ ಮಾಡ್ರಿ ಫಸ್ಟ್. ಹೌದಾ? ಎರಡನೇದೇನಾಗತ್ತೆ, ಅಲ್ಲಲ್ಲಿ ಹಳದಿ ಆಗಿದ್ದು ಉದುರ್ದು ಅಂದ್ರೆ ಒಮ್ಮೆದೊಮ್ಮೆ ಉದುರ್ಲಿಕ್ಕೆ 2 ಕಾರಣಗಳಿದಾವೆ ಪ್ರಮುಖವಾಗಿ. ಹತ್ತಿ ಉದುರ್ಲಕ್ಕ ಒಮ್ಮೆ ವಾತಾವರಣದಾಗ ಬದಲಾವಣೆ ಆದಂಗಾಗಿ ಉದುರ್ತಿರ್ತೈತೆ. ಹೌದಾ? ಅದಕ್ಕೆ ನೀವು ಏನ್ ಮಾಡ್ರಿ, ಈಗ ನೀವು ಯೂರಿಯಾ ಪ್ರತಿ ಎಕರೆಗೆ 20 kg ಯೂರಿಯಾ ಸಿಂಪಡಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 19-19 ಏನಿದೆ ಅಲ್ಲ 5 ಗ್ರಾಮ್ ಇದ್ರ ಜೊತೆ ಪ್ಲಾನೋಫಿಕ್ಸ್ ಅಂತಕ್ಕಂಥದ್ದು ಒಂದು ಸಸ್ಯ ಪ್ರಚೋದಕ ಅಂತೇಳಿ ಕರೀತಾರೆ. ಅದು 15 ಲೀಟರ್ ನೀರಿಗೆ 5 ml ಹಾಕ್ಬೇಕ್ರಿ. ಇದು 19-19 ಇದ್ದು 15 ಲೀಟರ್ ನೀರಿಗೆ 75 ಗ್ರಾಮ್ ಹಾಕ್ಬೇಕು. ಎರಡು ಕೂಡ ಸರಿಯಾಗಿ ಸಿಂಪಡಣೆ ಮಾಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ಕಬ್ಬು ಸುಳಿ ಒಣಗ್ಲತ್ತದ ಪೂರಾನೇ ಕಬ್ಬನೇ ಒಣಗ್ಲತ್ತದ್ರಿ. ಎರಡು ತರ ನೋಡಿ ಏನಾಗ್ತೈತೆ ಅಂದ್ರೆ ಗೌಡ್ರ, ಈಗ ಸುಳಿ ಅಂದ್ರೆ ನಡುವಿನ ಒಂದೇ ಹಿಂಗ್ ಕಿತ್ತಿದ್ರೆ ಸರಳಾಗಿ ಬರ್ತೈತೆ, ಪೂರಾ ಗಡ್ಡಿನೇ ಬರ್ತೈತ್ರಿ. ಕಿತ್ತಿದ್ರೆ ಗಡ್ಡಿ ಕೆಳಗಡೆ ಬಡ್ಡಿ ಸಮೇತ ಕಿತ್ಕೊಂಡು ಬರ್ತದ ಅಥವಾ ಮೇಲ್ಗಡೆ ಸುಳಿ ನಡಬರ್ ಕಿತ್ತಿಲ್ಲ? ಸುಳಿ ಸೇರಿ ಸುಳಿ ಅಟ್ಟೆ ಅಂತಂದ್ರೆ ಅದಕ್ಕೇನು ಕರೀತಾರೆ, ಕಾಂಡ ಕೊರಕ ಅಂತೇಳಿ ಕರೀತಾರೆ. ಕಾಂಡ ಕೊರಕ ಗೌಡ್ರ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಔಷಧ ಬೇಕು. ಅದಕ್ಕೆ ಮೇನಪ್ಪ ಅಂತಂದ್ರೆ ಕ್ಲೋರೆಂಟ್ರಿನೋಪ್ರೋಲ್ ಅಂತೇಳಿ ಬರ್ತಾವ್ರಿ, ನೆಕ್ಸ್ ಪ್ಯಾರ್ ಅಂತ ಹೇಳ್ಬೇಕ್ರಿ. ಅದಕ್ಕೆ ನೆಕ್ಸ್ ಪ್ಯಾರ್ ಈಗ ಅದನ್ನ ಔಷಧ 60 ml 200 ಲೀಟರ್ ನೀರಿಗೆ ಹಾಕಿ ಸುಳಿಯಾಗಿ ಬೀಳಂಗೆ ಸ್ಪ್ರೇ ಮಾಡ್ಕೋಬೇಕು ನೀವು. ಆಮೇಲೆ ಮಳೆ ನಿಂತ ಮೇಲೆ ಬೋದ್ ಏರಿಸುವಂತ ಒಂದ್ ಕೆಲಸ ಮಾಡ್ಬೇಕು. ನಮಸ್ಕಾರ. ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಹೇಳಿ, ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ್ ಎಲ್ಲಿಂದ? ನಿಮ್ ಪ್ರಶ್ನೆ ಕೇಳಿ. ಮಲ್ಲಿಕಾರ್ಜುನ್, ಹಲೋ, ಸ್ವಲ್ಪ ನೀವು ಸಿಗ್ನಲ್ ಇರೋ ಕಡೆ ಸ್ವಲ್ಪ ಬಂದು ಮಾತಾಡಿ, ಯಾಕಂದ್ರೆ ನಿಮ್ದು ಪ್ರಶ್ನೆ ಅರ್ಥ ಗೊತ್ತಾಗ್ತಾ ಇಲ್ಲ. ಅಲ್ಲ, ಕೇಳಿಸತ್ತ ಕಟ್ ಕಟ್ ಆಗುತ್ತೆ. ಹೇಳಿ. ನನ್ ಗೊತ್ತಾಗ್ತಾ ಇಲ್ಲ. ಹತ್ತಿಕಾಯಿ ಏನಿಲ್ಲ ಸರ್, ಕೆಂಪ ಹತ್ತಿಕಾಯಿ ಚೆನ್ನಾಗಿ ಇವಾಗ ಅದು ಚರ್ಚೆ ಆಗತ್ತೈತಿ ಸರ್, ಅಂದ್ರೆ ಮುಂದೆ ಕೊಳವೆ ಚೆನ್ನಾಗಿ ಆಗ್ಬೋದು ಅಂತ ಕೇಳ್ತಾ ಇದ್ದೀನಿ. ಈಗ ಚೆನ್ನಾಗಿದ್ರೆ ಚೆನ್ನಾಗಿ ಆಕೈತಿ, ಈಗ ಏನ ಸಮಸ್ಯೆ ಇಲ್ಲ. ನೀರಿನಿಂದ ನೀರು ಹೊರಗೆ ಹಾಕುವಂತ ಕೆಲಸ ಮಾಡ್ರಿ ಅಷ್ಟೇ, ಆದ್ರೆ ತಾನೇ ಚೆನ್ನಾಗಿ. ಕೆಲವೊಂದ್ ಸಾರಿ ಏನಪ್ಪಾ ಅಂದ್ರೆ ಕಾಯಿ ಕೊಳೆ ರೋಗ, ನೀರ್ ನಿಂತ್ಕೊಂಡು ಕಾಯಿ ಮೇಲೆ ಏನಪ್ಪಾ ಅಂದ್ರೆ ಏನಾದ್ರೂ ಮಚ್ಚೆ ಉಂಟಾಗಿದ್ದು ಅಂತ ಅಂದ್ರೆ ಸಮಸ್ಯೆ ಆಗುವಂತ ಇದು ಇರ್ತದೆ. ಅದಕ್ಕೆ ನೀವೇನ್ ಮಾಡ್ರಿ, ಮ್ಯಾಂಕೋಜಬ್ ಅಥವಾ ಝೈನಬ್ ಇರತಕ್ಕಂತ ಯಾವ್ದಾದ್ರು ಶಿಲೀಂಧ್ರ ನಾಶಕವನ್ನ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿ. ಆ ರೋಗ ಆ ರೀತಿಯಾಗಿ ಬರ್ತಕ್ಕಂತ ಕಾಯಿಗಳೇನಪ್ಪ ಅಂದ್ರೆ ಕೊಳಿಲಾರ್ನಂಗೆ ತೋಡ್ಕೋತದೆ. ಇನ್ನೊಂದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಒಂದು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದು ಶಿಲೀಂಧ್ರ ನಾಶಕ ಮತ್ತು ದುಂಡಾಣು ನಾಶಕ ಎರಡು ಕೆಲಸ ಮಾಡ್ತದೆ. 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಅದನ್ನಾದ್ರೂ ಸಿಂಪಡಣೆ ಮಾಡಿ ಕಾಯಿ ಕೊಳೆಯೋದಾಗ್ಲಿ ಅಥವಾ ಕೊಳತು ನಿಮಗೆ ಏನಪ್ಪಾ ಅಂದ್ರೆ ಕಪ್ಪಗಾಗೋದಾಗ್ಲಿ ಯಾವುದು ಆ ರೀತಿಯಾದ ಸಮಸ್ಯೆ ಆಗೋದಿಲ್ಲ. ಓಕೆ, ನಮಸ್ಕಾರ. ಓಕೆ, ಈಗ ರೈತರಿಗೆ ಏನಪ್ಪಾ ಅಂತಂದ್ರೆ ಈಗ ಅವರು ಹೇಳ್ದಂಗೆನೆ ಈ ಮುಖ್ಯವಾಗಿ ತೊಗರಿ ಮತ್ತು ಹತ್ತಿಗಳಲ್ಲಿ ಈ ಸದ್ಯಕ್ಕೆ ಇರತಕ್ಕಂತಹ ಸಮಸ್ಯೆಗಳಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿಗೆ ಇನ್ನೂ ಯಾವುದೇ ರೀತಿಯಾದ ಕೀಟಗಳು ಇನ್ನೊಂದಷ್ಟೊಂದು ಕಂಡು ಬರ್ತಾ ಇಲ್ಲ. ಈಗ ಮೊಗ್ಗು ಅಂತ ನಾವೇನ್ ಕರಿತೀವಿ ಅಥವಾ ನೆನೆ ಅಂತ ಏನ್ ಕರಿತೀವಿ ಆ ಹಂತದಲ್ಲಿದೆ. ಈಗ ತೆಗಳ್ ಸರ್ ಅವರಿಗೆ ನಾನು ಕರೆ ಬರ್ತಾ ಇದೆ ಸರ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ ಸರ್. ಸಿದ್ದಪ್ಪ ಭದ್ರೆ ಅಂತ ಹೇಳಿ, ಪ್ರಶ್ನೆ ಹೇಳಿ. ಪ್ರಶ್ನೆ ಹೇಳಿ. ನಮಸ್ಕಾರ ಸರ್. ನಮಸ್ತೆ. ಅದು ತೊಗರಿಗೆ ತೊಂದರೆ ರೋಗ ಅಂತ ಬರ್ತದಲ್ಲ, ಅದಕ್ಕೆ ಮಾಡ್ತೀರಿ? ಇನ್ನೊಂದ್ಸರಿ ಹೇಳಿ. ತೊಂದರೆ ರೋಗ ಅಂತ ಬರ್ತದ್ರಿ? ರೋಗ ಅಂದ್ರೆ ಏನು? ಗೊಡ್ ರೋಗ ಅಂತ ಏನಾದ್ರು ಅದೇ ಹೇಳ್ತಾರೆ ಭದ್ರೆ ಅವ್ರದ್ದು. ಗೊಡ್ ರೋಗ ರೀ? ಹೇಳಿ ಸರ್. ಅಲ್ಲ, ಗೊಡ್ ರೋಗ ಬರುವಂತದ್ದು ಕೇಳತ್ತೀರ ಏನ್ ಪ್ರಶ್ನೆ? ಅದಕ್ಕೆ ಕೇಳಿದ್ರಿ ನಾವು. ಈಗ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ತೊಗರಿ ಒಳಗಡೆ ಗೊಡ್ಡ ರೋಗ ಅನ್ನುವಂಥದ್ದು ಏನಿದೆಯಲ್ಲ, ಇದು ವೈರಸ್ ನಂಜಾಣುವಿನಿಂದ ಬರ್ತಕ್ಕಂತ ರೋಗ. ಮೂಲತವಾಗಿ ಏನಪ್ಪಾ ಅಂತಂದ್ರೆ ಹೋದ ವರ್ಷದ ಯಾವ್ದಾದ್ರೂ ಗೊಡ್ಡ ರೋಗ ಹತ್ತಿರುವಂತ ಗಿಡಗಳು ನಮ್ಮ ಹೊಲದ ಸುತ್ತಮುತ್ತ ಆಗ್ಲಿ ಅಥವಾ ಒಂದು 200 ಮೀಟರ್ ದೂರ ಅಥವಾ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಕಬ್ಬು ಬೆಳೆದಿರತಕ್ಕಂತ ಹೊಲದ ಸುತ್ತಮುತ್ತ ಆ ರೀತಿಯಾಗಿ ಹತ್ತಿರುವಂತ ಗಿಡಗಳು ಉಳ್ಕೊಂಡಿದ್ವು ಅಂದ್ರೆ ಈ ವರ್ಷ ಬಿತ್ತಿರುವಂತ ಬೆಳೆಯೊಳಗೆ ಏನಪ್ಪಾ ಅಂತಂದ್ರೆ ಆ ರೋಗ ಮತ್ತೆ ಆ ಮೈಸ್ ನುಸಿಗಳ ಮುಖಾಂತರ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹರಡಿಕೊಳ್ಳುವಂತ ಒಂದು ಪ್ರಸಂಗ ಇರ್ತದೆ. ಏನಾಯ್ತ್ರಿ? ಈಗ ನಮ್ಮ ಹೊಲದಲ್ಲಿ ತನಕಿಂತಕ್ಕ ನೀರ್ ಅದಾವ್ರಿ, ಸೊಂಟ ತನ ನೀರ್ ಅದಾವ. ನೀರಂತೂ ತೆಗೆದು ಹೊರಗೆ ಹಾಕ್ಲೇಬೇಕಲ್ಲ, ಯಾಕಂತಂದ್ರೆ ನೀರ್ ನಿಂತಿರೋದ್ರೊಳಗಡೆ ಈ ತೊಗರಿ ಹೆಸರು ಭದ್ರೆ ಅವ್ರೆ, ನಿಮ್ಗೆ 48 ತಾಸ ಹಿಂಗ್ ನಿಂತು ಹೆಚ್ಚಿಗೆ ನಿಂತು ಅಂದ್ರೆ ರೋಗ ಬಂದೇ ಬರ್ತದೆ, ಕೊಳೆ ರೋಗ ಬರ್ಲಿಕ್ಕೆ ಶುರು ಆಗ್ತದೆ ಬೇರುಗಳಲ್ಲಿ ಮುಖ್ಯವಾಗಿ. ಔಷಧ ಬರುವಂದಕ್ಕೂ ಔಷಧ ಇರಂಗಿಲ್ರಿ. ಹೆಂಗಪ್ಪಾ ಅಂತಂದ್ರೆ ಮೊದಲನೇದು ನಮ್ಮ ವಿನಂತಿ ತಮಗೆ ಏನಪ್ಪಾ ಅಂದ್ರೆ ನೀರ್ ನಿಲ್ಸಲಿಕ್ಕೆ ಅವಕಾಶ ಕೊಡಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ಮಳೆ ನೀರ್ ಹೆಚ್ಚಿ ನೀರ್ ಹರಿದು ಹೋಗುವಂಗ ಒಂದ್ ಕ್ರಮ ಕೈಗೊಳ್ಳ್ರಿ. ಎರಡನೇದೇನಪ್ಪಾ ಅಂತಂದ್ರೆ ನೀರು ಹೊರಗೆ ಹೋಗಿದ ಮೇಲೆ ಯಾವ್ದಾದ್ರೂ ಬೆಳೆ ಆದ್ರೂ ಒಳಗಡೆ ಬಾಡ್ಲಿಕ್ಕತ್ತದೆ, ಎಲೆಗಳು ಜೋತು ಬಿದ್ದಾವೆ, ಏನೋ ಅಂದ್ರೆ ಒಂದ್ 4 ಗಿಡ ಕಿತ್ತು ನೋಡ್ರಿ ಬೇರೆ ಏನಾದ್ರೂ ಕೊಳಿತಾ ಇದಾವೆ ಅಂತ ಗಮನಕ್ಕೆ ಬಂತು ಅಂತಂದ್ರೆ ಮುಖ್ಯವಾಗಿ ಚೆನ್ನಾಗಿ ಇರುವಂತ ತೊಗರಿ ಅಂತ ಬೆಳೆಗೆ ಏನಪ್ಪಾ ಅಂದ್ರೆ ಈಗಾಗಲೇ ಹೇಳಿದ್ವಿ ಆ ಟ್ರೈಕೋಡರ್ಮಾ ಮತ್ತೆ ಸುಳುಮುನಾಸ್ಗಳನ್ನ ಬಡ್ಡಿಗೆ ಉಪಚಾರ ಮಾಡ್ರಿ. ಯಾವಾಗ ಮಳೆ ನೀರು ಎಲ್ಲ ನಿಂತು ಹರಿದು ಹೋಗಿ ನೆಲ ಸ್ವಲ್ಪ ಒಣಗಿದ ಮೇಲೆ ಒಳಗಡೆ ಅಡ್ಡಾಡಕ್ ಆಗ್ತಿತ್ತು ಅಂತಂದ್ರೆ ನೀವು ಟ್ರೈಕೋಡರ್ಮಾ ಸುಳುಮುನಾಸ್ ಇವೆರಡನ್ನ ಮಾತ್ರ ಬುಡಕ್ಕೆ ಡ್ರೆಂಚಿಂಗ್ ಮಾಡ್ರಿ. ತೊಗರಿಗೆ ಅದು ಒಂದು ಉಪಚಾರ ಮಾಡಿ. ಸೋಯಾಬೀನ್ ಹೆಸರು ಉದ್ದಂತೂ ಈಗಾಗಲೇ ಕಟಾವಿಗೆ ಬಂದವು, ನೀವು ಅವುಗಳನ್ನ ಮತ್ತೆ ಏನಾದಕ್ಕೆ ಯಾವುದೇ ರೀತಿಯಾದ ಸಸ್ಯ ಸಂರಕ್ಷಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಅದರಲ್ಲಿಲ್ಲ. ಅದನ್ನ ಮಾಡ್ತಾರೆ ಕೃಷಿ ಇಲಾಖೆಯವರು ಮಾಡ್ತಾ ಇದಾರೆ, ಮತ್ತೂ ಹೆಚ್ಚಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸಹ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರದಾಗ ಕುಂತಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಇರ್ಲಿ ಇರ್ಲಿ ಇರ್ಲಿ, ಅದು ಮಾಡ್ತಾರೆ ಮಾಡ್ತಾರೆ. ಕರೆ ಮಾಡಿದಕ್ಕೆ ಧನ್ಯವಾದ ಭದ್ರೆ ಅವರು. ನಮಸ್ಕಾರ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ, ನಮಸ್ತೆ. ಹೇಳಿ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಹೇಳಿ. ಸರ್, ನಾನು ಕುಂದಾ ನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಪ್ರಶ್ನೆ ಹೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ತೊಗರಿ ಬೆಳಿಬೇಕಂದ್ರೆ ನಾವು ಆ ನೆಲವನ್ನು ಹೇಗೆ ತಯಾರಿ ಮಾಡಬೇಕು ನನಗೆ ಬೇಕಾಯ್ತು. ಈಗ ಈಗ ನೋಡ್ರಿ, ಆಕ್ಚುಲಿ ಮುಂದಿನ ವರ್ಷ ನೀವು ಮಾಡಬೇಕಾಗಿತ್ತಪ್ಪ ಅಂತ ಹೇಳಂತಪ್ಪ ಅಂದ್ರೆ ನೀರ ಹರಿದು ಹೋಗುವಂತ ಅದೇ ಹೇಳ್ತಾ ಇದ್ದೇವೆ. ನೀರ ಹರಿದು ಹೋಗುವಂತ ಒಂದು ಜಮೀನು ಇರಬೇಕು, ಬೋದು ಮಾಡಿ ಬಿತ್ತತಕ್ಕಂತ ಒಂದು ಕೆಲಸ ಮಾಡ್ಬೇಕು ಅಷ್ಟೇ. ನೀರ್ ನಿಂದಿರ್ಬಾರ್ದು. ಅದು ಮಾಡಿದ್ರೆ ಮುಖ್ಯ ಸಾಲಿಗೆ ಕರೆಕ್ಟ್ ಆಗಿ ಅಂತರ ಇಟ್ಕೊಂಡು ಆ ಟೈಮಿಗೆ ಒಂದ್ಸಲ ಫೋನ್ ಮಾಡ್ರಿ, ಡೀಟೇಲ್ ಆಗಿ ಹೇಳಕ್ ಬರ್ತದೆ. ಸರ್ ನಮ್ಮದೀವ್ ಕಡೆ ಬರ್ಬೋದ್ರಿ, ಬೆಳಗಾವಿಯಲ್ಲಿ ಬರ್ಬೋದ್ರಿ, ಬರ್ತದೆ ತೊಗರಿ. ಈಗ ಬೆಳಗಾವಿಯಲ್ಲಿ ಅಥಣಿ ರಾಯಬಾಗ್ ಎಲ್ಲ ತೊಗರಿ ಬೆಳೀತಾ ಇದಾರೆ ಈಗ ಆಲ್ರೆಡಿ ರೈತರು. ಅಲ್ಲೇನಪ್ಪಾ ಅಂತಂದ್ರೆ ಸಾಲದಿಂದ ಸಾಲಿಗೆ ಕನಿಷ್ಠ 5 ಫೂಟ್ ಇಟ್ಕೋಬೇಕು ಬೆಳಗಾವಿ ಜಿಲ್ಲೆಗಾದ್ರೆ. ಆಮೇಲೆ ಏನಪ್ಪಾ ಅಂತಂದ್ರೆ ಅವಧಿಯಲ್ಲಿ ಮಧ್ಯಮ ಅವಧಿ ತಳಿಗಳು ಹೆಚ್ಚಿಗೆ ಸೂಕ್ತವಾಗಿದ್ದಾವೆ ಬೆಳಗಾವಿ, ಯಾಕಂದ್ರೆ ಸ್ವಲ್ಪ ಮಳೆ ಈ ಕಲಬುರಗಿಗಿಂತನೂ ಅಲ್ಲಿ ಹೆಚ್ಚಿನ ಒಂದು ಪ್ರಮಾಣ ಜಾಸ್ತಿ ಮಳೆ ಇರೋದ್ರಿಂದ ಈ GRG 811 ತಳಿಗಳಲ್ಲಿ ಯಾವ್ದಾದ್ರು ಒಂದನ್ನು ಬೆಳಿಬಹುದು. ಸಾಲದಿಂದ ಸಾಲಿಗೆ 5 ಫೂಟ್ ಅಂತರ ಇಟ್ಕೊಳ್ಳಿ, ಗಿಡದಿಂದ ಗಿಡಕ್ಕೆ 1 ಫೂಟ್ದಷ್ಟು ಆದ್ರೆ ಇಟ್ಕೊಳ್ಳಿ. ಆದ್ರೆ ಬಿತ್ತನೆ ಮಾಡೋದು ಮಾತ್ರ ಸರ್ ಹೇಳಿದ್ರೆ ಹೇಳ್ದಂಗೆ ಬೋದಿನ ಮೇಲೆ ಬಿತ್ತನೆ ಮಾಡಬೇಕು, ಯಾಕಂದ್ರೆ ಹೆಚ್ಚಿನ ನೀರು ಹರಿದು ಹೋದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದ ರೋಗದ ಸಮಸ್ಯೆ ಬರೋದಿಲ್ಲ. ಮಧ್ಯದಲ್ಲಿ ಏನಾದ್ರೂ ನೀವು ಬೆಳಗಾವಿ ಜಿಲ್ಲೆಯವರಾಗಿರೋದ್ರಿಂದ ಕಾಯಿಪಲ್ಲೆನಾದ್ರೂ ಹಾಕೋಬಹುದು ಅಥವಾ ಶೇಂಗಾನಾದ್ರೂ ಹಾಕೋಬಹುದು. ಹೈಟ್ ಕಡಿಮೆ ಇರತಕ್ಕಂತ ಹೆಸರು, ಉದ್ದು, ಸೋಯಾಬಿನ್ ಮೂರು ಬೆಳೆಗಳಲ್ಲಿ ಯಾವ್ದಾದ್ರೂ ಅಂತರ್ ಬೆಳೆಯಾಗಿನೂ ಸಹ ನೀವು ಬೆಳಿಲಿಕ್ಕೆ ಅವಕಾಶ ಇದೆ. ನಮಸ್ಕಾರ. ಸರ್ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಹತ್ತಿಯೊಳಗಡೆ ಇನ್ನ ಮೇಲೆ ಮುಂದಿನ ದಿನಗಳಿಗೆ ಏನಪ್ಪಾ ಅಂದ್ರೆ ಹೂವು ಶುರು ಆಗ್ತಾ ಇದೆ. ಸೊ ಈ ಹೂವು ಪ್ರಾರಂಭ ಆಯ್ತು ಅಂತಂದ್ರೆ ಕೆಲವೊಂದ್ ಕಡೆ ದಪ್ಪ ದಪ್ಪ ಕೀಡಿಗಳು ನಾವು ಸ್ಪೋಡಾಪ್ಟರ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಸ್ವಲ್ಪ ಅದರ ನಿರ್ವಹಣೆ ಬಗ್ಗೆನೂ ಸ್ವಲ್ಪ ರೈತರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ. ಇದು ಪ್ರಶ್ನೆ ಹೋಸಲ ಬಹಳಷ್ಟು ಕಡೆ ಆಗಿತ್ರಿ. ಇದು ಸಾವಿರ ಹೇಳ್ದಂಗೆ ಈಗ ಸ್ಪೋಡಾಪ್ಟರ್ ಲಿಟರ್ ಅಂತ ಹೇಳಿ ಕರೀತಾರೆ ರೈತರು, ಚಾಳಿಸ್ ಹುಳ, ರಬ್ಬರ್ ಹುಳ ಹಿಂಗೆಲ್ಲ ಕರೀತಾರೆ ಸರ್. ಪ್ರಾರಂಭ ಆಗಿದೆ ಅಲ್ಲಲ್ಲಿ ಒಂದು ತಲೆ ಇಟ್ಕೋಬೇಕು ರೈತರು. ಈಗ ಅಲ್ಲೊಂದು ಇಲ್ಲೊಂದು ಹುಳ ಇದ್ರೆ ತಲೆ ಕೆಡಿಸ್ಕೋಬಾರ್ದು ಮೊಟ್ಟ ಮೊದಲದ್ದು. ಈಗ ಒಂದು 100 ಗಿಡದಾಗೆ ನಂಗೊಂದು 5-6 ಕಡೆ ಗಿಡದಾಗೆಲ್ಲ ಹುಳ ಕಂಡುರಿ ಅಂದ್ರೆ ಹೊಟ್ಟೆ ತಲೆ ಕೆಡಿಸ್ಕೋಬಾರ್ದು, ನೈಸರ್ಗಿಕವಾಗಿ ನಿರ್ವಹಣೆ ಆಗುತ್ತೆ ತಂತಾನೆ. ಬಹಳಷ್ಟು ಹುಳುಗಳು ನಮ್ಮಲ್ಲಿ ಏನಾದ್ರು ಬಂದು ಹಾನಿ ಮಾಡಾಕತ್ತಿದ್ವುಪ್ಪ ಅಂದ್ರೆ ಈ ಸ್ಪೋಡಾಪ್ಟರ್ ಆಗಿ ಚಾಳಿಸ್ ಹುಳಕ್ಕೆ ಒಂದು ನಾವು ನಿರ್ವಹಣೆ ಮಾಡಬೇಕು. ಇದಕ್ಕಾಗಿ ಪ್ರಮುಖವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು 20 ಕೆಜಿದಷ್ಟು ತೌಡು ತಗೋಬೇಕು. ಇದಕ್ಕೆ ತೌಡು ಅಕ್ಕಿ ತೌಡು ತಗೋಬೇಕ್ರಿ. ಅದಕ್ಕೆ ಒಂದು 2.5 ಕೆಜಿದಷ್ಟು ಒಂದು ಬೆಲ್ಲ ಹಾಕ್ಬೇಕು ವಾಸನೆ ಬರುವಂತದ್ದು. ಆಮೇಲೆ ಒಂದು 250 ml ಮೊನೋಕ್ರೋಟೋಫಾಸ್ ಅಂತ ಔಷಧ ಸಿಗೋದು ಸಂಯುಕ್ತ ಅಷ್ಟು ಕಲಸ್ಬೇಕು ರೀ. ಅದಕ್ಕೆ ಮೊದ್ಲು ಕಲಸಂಗೆ ಕಲಸಿ ಅಲ್ಲಿ ಹೊಲದಾಗ ಇಟ್ಬಿಡ್ಬೇಕು. ನಮ್ದು ರಾತ್ರಿ ಹುಳುಗಳು ಬರ್ತಾವ ನಿರ್ವಹಣೆ ಆಗ್ತದೆ. ಆದ್ರೆ ಒಂದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಕ್ಷಿಗಳದು ತಿನ್ಲಾರ್ದಂಗ ಅಂದ್ರೆ ಗುಂಪು ಬಹಳ ದೊಡ್ಡ ದೊಡ್ಡ ಗುಂಪು ಇಡಬಾರ್ದು. ಸಸ್ಯ ಒಂದು ಮುಟಗಿ ಮುಟಗಿ ಇಟ್ಕೋತ ಹೋಗ್ಬೇಕು, ಅಲ್ಲಿ ಹುಳ ಬರ್ತಾವ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಇದು ಹೊಸಲನ್ನು ನೋಡಿದಂಗೆ ರೈತರು ಹೇಳ್ತಾರೆ ನಾವು ಸಿಕ್ಕಾಪಟ್ಟೆ ಔಷಧ ಸಿಂಪರಣೆ ಮಾಡಿವ್ರಿ ಅಂತೇಳಿ. ಅದಕ್ಕೆ ರೈತ ಬಂದವರು ಎಲ್ಲಿ ಒಂದು ಹಾಳಾಗ್ತಾ ಇದಾರೆ ಅಂತೇಳಂದ್ರೆ ಸೂಕ್ತವಾದಂತ ಒಂದು ಮಾಹಿತಿ ಪಡೆಯೋದನ್ನೇ ಸಿಕ್ಕಿದ ಔಷಧ ಸಿಂಪರಣೆ ಮಾಡಬಾರ್ದು. ಎಲ್ಲಿ ಪ್ರಮುಖವಾಗಿ ಮಾಹಿತಿ ಸಿಗ್ತದೆ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಕೃಷಿ ಸಂಶೋಧನಾ ಕೇಂದ್ರ, ಕಾಲೇಜ್ನಲ್ಲಿ, ನಮ್ಮ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆದ್ದು, ಅಲ್ಲಿ ಮಾಹಿತಿ ತೆಗೆದುಕೊಂಡು ನಾವು ಸರಿಯಾಗಿ ಸಿಂಪರಣೆ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಕರೆಕ್ಟ್ ಆಗಿ ಸಿಂಪರಣೆ ಮಾಡಬಹುದು. ಕೆಲವೊಂದ್ಸಲ ಸಿಂಪರಣೆ ಮಾಡದೇ ಇರುವಂಗೂ ನಿಯಂತ್ರಣ ಆಗ್ತಿರ್ತವೆ. ಆ ಮಟ್ಟಿನಲ್ಲಿ ನೋಡಿ ಹೋದ್ಸಲ ಇನ್ನೊಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೇನೆ. ಹೇಳಿದಾಗೆ ಬಹಳಷ್ಟು ಹುಳುಗಳು ಕಂಡು ಒಬ್ಬ ಏನ್ ಮಾಡಿದ್ರು, ಸುಮ್ನೆ ಸಿಂಪರಣೆ ಮಾಡಿದ್ರು, ಅವೆಲ್ಲ ಕೋಶ ಭೂಮಿಯೊಳಗೆ ಬಿದ್ದು ಕೋಶ ಹೋಗ್ಬಿಟ್ಟು ಸರ್ ಔಷಧ ಭಾರಿ ಐತ್ರಿ ಅಂತ ಹೇಳಿದ್ಕೊಂಡು ಊರಾಗಿನ ಮಂದಿ ಎಲ್ಲ ಔಷಧ ಹೊಡ್ಲಾಕತ್ರು. ಆಮೇಲೆ ನಾನು ಹೋಗಿ ತೋರಿಸಿದ್ವಿ ಒಂದ್ಸಲ ನೋಡ್ರಿ ಹಿಂಗ್ ಕೋಶ ಆಗ್ತಾವ, 8 ದಿವಸ ಬಿಟ್ಟು ಮತ್ತೆ ನೋಡ್ರಿ ಮತ್ತೆ ಹುಳ ಆಗ್ತಾವ ಅಂತೇಳಿ. ಆ ಬಗ್ಗೆ ಅದಕ್ಕಾಗಿ ವೈಜ್ಞಾನಿಕವಾಗಿ ಒಂದು ಮಾಹಿತಿ ತೆಗೆದುಕೊಂಡು ನಾವು ಏನಾದ್ರೂ ಹುಳುಗಳ ನಿಯಂತ್ರಣ ಮಾಡಿದ್ರೆ ಸರಿಯಾಗಿ ಆಗುತ್ತೆ ಅಂತೇಳಿ ಹೇಳ್ಕೋಬೇಕು. ಸರಿ, ಈಗ ನಾವು ಮುಂಗಾರು ಮುಗಿಲಿಕ್ಕೆ ಬರ್ತಾ ಇದ್ದಾನೆ. ಈ ತಿಂಗಳು ಮುಗಿದ್ರೆ ನಮಗೆ ಮುಂಗಾರು ಮುಗಿತದೆ, ಮತ್ತೆ ಹಿಂಗಾರು ಪ್ರಾರಂಭ ಆಗುತ್ತೆ. ಈಗ ಕೆಲವು ಬೆಳೆಗಳು ಈಗಾಗಲೇ ಬರ್ತಾ ಇದೆ. ಈಗ ತಾವು ಹೇಳಿದಂಗೆ ಉದ್ದು ಕೆಲವೆಲ್ಲ ಮುಗಿದೋಗಿದೆ. ಈಗ ಮುಂದೆ ಹಿಂಗಾರಿನಲ್ಲಿ ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಮತ್ತೆ ಅದರ ತಳಿಗಳ ಬಗ್ಗೆ ಅಥವಾ ಭೂಮಿ ಸಿದ್ಧತೆ ಹೇಗೆ ಇರಬೇಕು? ಯಾಕಂದ್ರೆ ಈಗ ಸಾಕಷ್ಟು ಮಳೆನೂ ಆಗಿದೆ, ಅಷ್ಟೊತ್ತಿಗೆ ಮಳೆ ಸ್ವಲ್ಪ ಹೊರಪ್ ಕೊಡಬಹುದು ಅಂತ ಅನ್ಬೋದು. ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗುತ್ತೆ ನಮ್ಮ ರೈತರು? ಈಗ ಹಿಂಗಾರು ಹಂಗಾಮಿಗೆ ರೈತರೇನಪ್ಪಾ ಅಂದ್ರೆ ಮುಂಜಾಗ್ರತೆ ಅಥವಾ ತಯಾರಿ ಕಾರ್ಯಕ್ರಮ ಮುಖ್ಯವಾಗಿ ಮಾಡ್ಕೊಳ್ಳೋದ್ರಲ್ಲಿ ಏನಂತಂದ್ರೆ, ಹೊಲಗದ್ದೆಗಳು ಈಗಾಗಲೇ ಸಾಕಷ್ಟು ಮಳೆ ಬರ್ತಾ ಇರೋದ್ರಿಂದ ಇನ್ನೂ ಕೆಸರು ಅಥವಾ ಹಸಿಯಾಗಿನೇ ಇದಾವೆ. ಒಂದ್ಸಾರಿ ಮಳೆ ನಿಂತು 4 ಅಥವಾ 5 ದಿವಸದ ನಂತರ 5 ದಿನಗಳವರೆಗೆ ಒಣ ವಾತಾವರಣ ಬಂತು ಅಂತಂತಂದ್ರೆ ಅವ್ರಿಗೆ ಗೊತ್ತಿದೆ ಟಿಲ್ಲರ್ ಅಥವಾ ಕಲ್ಟಿವೇಟರ್ ಹೊಡೆದು. ಒಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ಕಾರ ಸರ್. ಹಾ ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ? ಪ್ರಶ್ನೆ ಕೇಳಿ ಸರ್. ನನ್ ತೊಗರಿ ಸಾಲ ಕೊಯ್ದು ಡೋಸ್ ಮೇಲೆ ಸಿಕ್ಕಿದೆ ಸರ್. ಅದು ಏನಂದ್ರೆ ಬೆಳಗ್ಗೆ ಇಲ್ಲ ಸರ್, ಅದು ಕಂಪದು ಅತ್ಯಂತ ಹಳದಿ ಕಲರ್ ಆಗಿತ್ತು ಸರ್. ಬೆಳಗ್ಗೆ ಈಗ ಏನಾಗುತ್ತೆ, ನೀರ್ ನಿಂತಿರ್ತೈತಿ, ಮಳೆ ಆಗಿ ಆಗಿರಂಗಿಲ್ಲ. ನೀವು ಅದನ್ನೇ ಆಗ್ಲೇ ಹೇಳ್ದಂಗೆ 19-19 ಸಿಂಪರಣೆ ಮಾಡ್ಕೊಳ್ಳಿ. ನೀವು 5-1 ಲೀಟರ್ಗೆ 5 ಗ್ರಾಮ್ ಹಾಕಿ ಸಿಂಪರಣೆ ಮಾಡ್ಕೊರಿ. ಈಗ ಬಿಸಿಲು ಬಿತ್ತಪ್ಪ ತಾನೇ ಬೆಳಿತೈತಿ ಅದಕ್ಕೆ. ಈ ತೊಗರಿ ನಿಮ್ಗೆ ಗೊತ್ತಿದ್ದಂಗೆ 60 ದಿವಸವರೆಗೆ ಅಷ್ಟೇ ಸ್ವಲ್ಪ ಕೆಳಗ್ ಬೆಳಿತೈತದು, ಆಮೇಲೆ ಮುಂದೆ ತಾನೇ ಬೆಳಿತೈತೆ. ಅದ್ರ ಬಗ್ಗೆ ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 19-19 ಸಿಂಪರಣೆ ಮಾಡ್ಕೊರಿ ವೈಶ್ನಾಥ್. ಒಳ್ಳೇದು, ನಮಸ್ಕಾರ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಪ್ರಶಾಂತ್ ರಾವ್ ಮದ್ದಡಾಲಿ. ಹಾ ಪ್ರಶಾಂತ್ ರಾವ್, ಪ್ರಶ್ನೆ ಕೇಳಿ ಸರ್. ಬರೀ ಎಡಿಟ್ ಆದ್ರಿ ನಾನು ಶಕ್ತಿ ಕಾಣ ಇರ್ತಾವ್ರಿ. ಎಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಶಕ್ತಿ ಕಾಣ ಇರ್ತಾವ್ರಿ. ಎಲ್ಲಿ ಬಿಡು, ಎಲ್ಲಿ ಬಿಡುಕ್ರಿ? ಎಲಿ ಬುಡುಕ್ ತತ್ತಿ ಇದ್ರೆ ಅದ್ರ ಬಗ್ಗೆ ಏನ್ ಜಾಸ್ತಿ ಚಿಂತೆ ಮಾಡಬಾರ್ದು. ಯಾಕಂದ್ರೆ ಆ ಹುಳ ಎಲಿ ಬುಡುಕ್ ಇಡತಕ್ಕಂತ ಹುಳ ಇರಂಗಿಲ್ಲ. ಅವು ಮಗ್ಗು ಅದು ಏನಾಗ್ತಾವಲ್ಲ, ಮಗ್ಗು ಆದ್ಮೇಲೆ ಏನಾದ್ರೂ ತತ್ತಿ ಇಟ್ಟುಪ್ಪ ಅಂದ್ರೆ ಅವಾಗ ವಿಚಾರ ಮಾಡ್ಬೇಕು. ಈ ಎಲಿ ಬುಡುಕ್ ಇಡತಕ್ಕಂತ ಹುಳುಗಳು ಅವು ನಮಗೆ ತೊಗರಿಗೆ ಅಷ್ಟೊಂದು ಹಾನಿ ಮಾಡಂಗಿಲ್ಲ. ಅದಕ್ಕೆ ಹುಳ ತಯಾರಾಗಿಲ್ಲ, ಹಂಗ ತಯಾರಾಗಿಲ್ರಿ. ಆ ಹುಳ ಬೇರೆ ಇರೋವು ಆಯ್ತಾ. ಈ ನಮ್ ತೊಗರಿ ಹುಳ ಆಗುವಂತ ಹುಳುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಮಗ್ ಏನ್ ಬರ್ತೈತಲ್ಲ ತೊಗರಿ, ಇದು ಮಗ್ ಅಂತಾರಲ್ಲ, ಮಗ್ಗಿನ ಮ್ಯಾಗ ಕಸಕಸಿ ಬೀಸಿದ ಕತ್ಲೆ ತತ್ತಿ ಇಟ್ಟಿರ್ತಾವ. ಅವು ನೀವು ಒಂದ್ 10 ಗಿಡದಾಗ ತಿರುಗಾಡಿ 20 ತತ್ತಿ ಕಂಡು ಅಂದ್ರೆ ಅಷ್ಟೇ ನಿಮ್ಗೆ ಹಾನಿ ಮಾಡ್ತಿರ್ತಾವ. ಅವಾಗ ನೋಡ್ಬೇಕು, ಈ ತೊಗರಿ ಸಾಕಷ್ಟು ನಮಗ ಲಕ್ಷಾಂತರ ಹುಳುಗಳು ಇರ್ತಾವ. ಅವು ತತ್ತಿ ಎಲಿ ಕೆಳಗೆ ಇಡತಕ್ಕಂತ ಹುಳ ತೊಗರಿಗೆ ಹಾನಿ ಮಾಡಂಗಿಲ್ಲ. ಅಂದ್ರೆ ಅನಾವಶ್ಯಕವಾಗಿ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ರಾಸಾಯನಿಕಗಳು ಬಳಸೋ ಅವಶ್ಯಕತೆ ಇಲ್ಲ. ಯಾವುದು ಕೀಟ ನಿಮಗೆ ಬೆಳೆಗೆ ಹಾನಿ ಮಾಡ್ತದೆ ಅವುಗಳ ಬಗ್ಗೆ ಮಾತ್ರ ನೀವು ಏನಪ್ಪಾ ಅಂತಂದ್ರೆ ಕ್ರಮ ವಹಿಸಿದ್ರೆ ಸಾಕಾಗ್ತದೆ. ಧನ್ಯವಾದ ಪ್ರಶಾಂತ್ ರವರು, ನಮಸ್ಕಾರ. ಸೊ ಈಗ ರೈತರಿಗೆ ನಾವು ಇನ್ನೊಂದು ಏನಂತಂದ್ರೆ, ಈ ಹಿಂಗಾರಿಗೆ ಏನಪ್ಪಾ ಅಂತಂದ್ರೆ ಅವರು ತಮ್ಮ ಹೊಲಗದ್ದೆಗಳನ್ನ ಸ್ವಚ್ಛ ಮಾಡಿಕೊಳ್ಳೋದು ಒಂದು ಮುಖ್ಯ ಕೆಲಸ ಇದೆ. ಯಾಕಂದ್ರೆ ಈಗ ಮಳೆ ಸತತವಾಗಿ ಹತ್ತಿರೋದ್ರಿಂದ ಕರೆ ಇದೆ. ಹಲೋ ಹಲೋ ಹಲೋ. ಸೊ ರೈತರು ಏನಪ್ಪಾ ಅಂದ್ರೆ ಹೊಲಗದ್ದೆಗಳನ್ನ ತಮ್ಮಲ್ಲಿ ಕಳೆ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಒಂದ್ಸರಿ ಟಿಲ್ಲರ್ ಹೊಡ್ಕೊಂಡು ಮತ್ತೆ ಕುಂಟಿ ಹೊಡೆದು ಹೊಲಗಳನ್ನ ತಮ್ಮ ಬೆಳೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಳ್ಳೋದು ಬಹಳ ಸೂಕ್ತ ಇದೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಅವರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಇಲ್ಲಿ ಯಾವ ಉಪಕರಣಗಳನ್ನ ಬಳಸಿಕೊಂಡ್ರೆ ತಮ್ಮ ಹೊಲಕ್ಕೆ ಸೂಕ್ತವಾಗಿ ಬೆಳೆ ಅಥವಾ ಹೊಲ ಏನಂತಂದ್ರೆ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಬೆಳೆಗಳಲ್ಲಿ ಹೇಳಬೇಕು ಅಂತಂದ್ರೆ ನಮಗೆ ಮುಖ್ಯವಾಗಿ ಈ ವರ್ಷ ಈಗ ಆಲ್ರೆಡಿ ಸರ್ ಅವರು ಹೇಳಿದ್ದಾರೆ, ರಾಜು ಸರ್ ಅವರು, ಕುಸುಬೆ ಏನಪ್ಪಾ ಅಂತಂದ್ರೆ ನಂಬರ್ ಒನ್ ಪ್ರಯಾರಿಟಿಯಲ್ಲಿ ರೈತರು ಸಹ ಆಯ್ಕೆ ಮಾಡ್ತಿದ್ದಾರೆ. ಇದಕ್ಕೆ ಮಾರ್ಕೆಟ್ ಅಲ್ಲೂ ಸಹ ಉತ್ತಮವಾದ ಬೆಳೆ ಇದೆ, ಈಗ ಬೆಲೆ ಇದೆ. ಸೊ ಹೀಗಾಗಿ ರೈತರಿಗೆ ಏನಪ್ಪಾ ಅಂತಂದ್ರೆ ಕುಸುಬೆ ಬೆಳೆಗೆ ಬಿತ್ತನೆ ಮಾಡಲಿಕ್ಕೆ ಅವರು ಆಯ್ಕೆ ಮಾಡ್ಕೋಬಹುದು. ತದನಂತರ ಬರೋದು ಕಡಲೆ ಮತ್ತೆ ಜೋಳ. ಆಮೇಲೆ ಇದೇ ತಿಂಗಳು ಬಿತ್ತನೆ ಮಾಡಬಹುದಾಗಿತ್ತು ಅಂತಂದ್ರೆ ಇನ್ನೂ ಸೂರ್ಯಕಾಂತಿನೂ ಬಿತ್ತನೆ ಮಾಡಬಹುದಿತ್ತಾಗಿತ್ತು. ಆದ್ರೆ ಕಲಬುರಗಿಯಲ್ಲಿ ರೈತರಿಗೆ ಇನ್ನೂ ಸೂರ್ಯಕಾಂತಿ ಅಷ್ಟೊಂದು ಆಯ್ಕೆ ಮಾಡಲಿಲ್ಲ. ಆದಾಗ್ಯೂ ಸಹ ಒಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ಚನ್ನಬಸವಣ್ಣ ದೇಗಿಲ್ ಅಂತ ಆಳನ್ ತಾಲೂಕು ಮಾದನಿಪುರ. ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ಈಗ ಮಳಿ 10 ದಿನದಿಂದ ಕಂಟಿನ್ಯೂ ತೊಗರಿಯಲ್ಲಿ ಆಗಿದೆ ಸರ್. ಅದು ಕಾಯಿ ಕೊರ್ಕ ಅಂತೇಳಿ ಕಾಂಡನೇ ಕಟ್ ಮಾಡಂತ ಒಂದು ಹುಳ ಬಂದಿದೆ ಸರ್ ನಮ್ಮ ಜಮೀನಲ್ಲಿ. ಅದಕ್ಕೇನ್ ಪರಿಹಾರ ಮಾಡೋದು? ಬೇರೆ ಕೆಳಗಡೆ ಬೇರೆನೆ ಕಟ್ ಮಾಡ್ಬಿಡುತ್ತ ಸರ್, ಮುಂದೆ ನೆಟೆ ಹೊಡ್ಬಿಡ್ಲು. ಹುಳ ನೋಡಿರಿ ನೀವು? ಹಾ ಸರ್, ಹುಳ ನೋಡಿದೀವಿ. ಬಿಳಿದಿರ್ತೈತಿ ಅಂತ ಬರೀ ಮಣ್ಣು ತಿಂತೈತಲ್ ಸರ್, ಗೊನ್ನಿ ಹುಳ ಇದೆ ಈಗ. ಅದಕ್ಕೆ ನೀವು ಏನ್ ಮಾಡ್ಬೇಕ್ರಿ, ನೀವು ಎಲ್ಲೆಲ್ಲಿ ಅದಾವಲ್ಲ ಅಲ್ಲಿ ಈಗ ಮಳೆ ಜಾಸ್ತಿ ಆಗಿದ್ರೆ ಹೋಗ್ಬಿಡ್ತೈತೆ ಅದು. ಬಟ್ ಈಗಿನ ಕರೆಕ್ಟ್ ಪರಿಸ್ಥಿತಿ ಒಳಗೆ ನಿಮ್ದು ಮೆಟರೈಸಿಯಂ ಅಂತೇಳಿ ಒಂದು ಶಿಲೀಂಧ್ರ ಸಿಗುತ್ತೆ ನಮ್ಮಲ್ಲಿ, ಸಿಗುತ್ತೆ ಮೆಟರೈಸಿಯಂ. ಹಾ, ಒಂದು ಲೀಟರ್ ನೀರಿಗೆ ಒಂದು 10 ಗ್ರಾಂ ಹಾಕಿ ಎಲ್ಲೆಲ್ಲಿ ಅದು ಗೊನ್ನಿ ಹುಳದ್ ಬರ್ತೈತಲ್ರಿ ಅಲ್ಲಿ ಆ ಸಾಲುಗಳು ನಿಮ್ಗೆ ಗೊತ್ತಾಗಿರ್ತದೆ. ಒಣಗುದು ಒಂದ್ 10 ಗಿಡಕ್ಕೆ ಹಾಕೋತ ಹೋಗ್ಬೇಕು, ಹಿಂದೆ ಮುಂದೆ ಆಜು ಬಾಜು ಗಿಡಕ್ಕೆ ಹಾಕೊಂಡು ಹೋದ್ರಿ ಅಂದ್ರೆ ಮುಂದೆ ಆಗಂಗಿಲ್ರಿ ಅವು ಗೊನ್ನಿ ಹುಳ. ಕಾರಣ ಅಂದ್ರೆ ಹುಳ ಇರ್ತೈತ್ರಿ ಅದು. ಆ ಹುಳ ಏನ್ ಮಾಡ್ತೈತಿ ಅಂತಂದ್ರೆ ನೀವು ಜೂನ್ ಜುಲೈ ಒಳಗೆ ಅವಾಗ ಮೇದಾಗೆ ಮಳೆ ಆಗ್ತದೆ, ಫಸ್ಟ್ ಮಳೆ ಆದ್ಮೇಲೆ ಹೊರಗೆ ಬರ್ತಾವು. ಅವಾಗ ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕಿದ್ದು ಎಲ್ಲಾರು ಇದು ತಿಪ್ಪಿ ಅರ್ಧಮರ್ಧ ಕಳತಿ ತಿಪ್ಪಿ ಇತ್ತು ಅಂದ್ರೆ ಅಲ್ಲಿ ತತ್ತಿ ಇಡ್ತಾವು. ಅಂತ ಗೊಬ್ಬರ ನಾವು ತಂದು ಹೊಲಕ್ಕೆ ಹಾಕಿದೀವಿ ಅಂದ್ರೆ ಬರ್ತದೆ. ಅದಕ್ಕೆ ಅರ್ಧಮರ್ಧ ಕಳತಿದ್ದನ್ನು ಹಾಕ್ಬಾರ್ದ್ರಿ. ಅಂದ್ರೆ ತಿಪ್ಪಿ ಗೊಬ್ಬರದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ, ಅದಕ್ಕಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು ಇದನ್ನ ಅಂತ ಹೇಳ್ತೇವೆ. ಧನ್ಯವಾದ. ಧನ್ಯವಾದ ಚನ್ನಬಸವಣ್ಣ ಅವರ, ನಮಸ್ಕಾರ. ಸರ್, ನಾವು ಹಿಂಗಾರು ಈಗ ಮುಖ್ಯವಾಗಿ ಹಿಂಗಾರಿಗೆ ಹೇಳಬೇಕು ಅಂತಂದ್ರೆ ಬೆಳಿಲಿಕ್ಕೆ ಪ್ರಮುಖವಾದ ಬೆಳೆಗಳು ನಮ್ಮಲ್ಲಿ ಕುಸುಬೆ, ಕಡಲೆ, ಸೂರ್ಯಕಾಂತಿ ಮತ್ತೆ ನೀರಾವರಿ ಇತ್ತಂತಂದ್ರೆ ಶೇಂಗಾನು ಹಾಕೋಬಹುದು. ಕೆಲ ಕಡೆ ರೈತರು ಅಗಸೆ ಬೆಳೆನೂ ಸಹ ಬೆಳಿಲಿಕ್ಕೆ ಮುಂದೋಗ್ತಾ ಇರ್ತಾರೆ. ಇನ್ ಕೆಲವೊಂದ್ ಕಡೆ ಆಳಂದು ಮತ್ತೆ ಚಿಂಚೋಳಿ ಮತ್ತೆ ಸೇಳಂ ಕಡೆ ಹಿಂಗಾರಿಗೂ ಸಹ ತೊಗರಿ ಬಿತ್ತನೆ ಮಾಡುವಂತ ಕೆಲವು ರೈತರು ಇದ್ದಾರೆ. ಅವರಿಗೆ ಅನುಭವದಲ್ಲಿ ಏನಾದರೂ ಹೆಚ್ಚಿನ ಇಳುವರಿ ಬಂದಿತ್ತು ಅಂತಂದ್ರೆ ಅವರು ಸಹ ಏನಪ್ಪಾ ಅಂತಂದ್ರೆ ಆ ತೊಗರಿನ ಅವರಲ್ಲಿ ಇರ್ತಕ್ಕಂಥ ತಳಿಗಳು ಏನಾದರೂ ಸೂಕ್ತ ಇದ್ವು ಅಂತಂದ್ರೆ ಅವುಗಳನ್ನು ಬಳಸ್ಕೊಂಡು ಹಿಂಗಾರಲ್ಲಿ ತೊಗರಿನೂ ಸಹ ಬೆಳಿಲಿಕ್ಕೆ ಅವಕಾಶ ಇದೆ. ಮೂಲತವಾಗಿ ಯಾವುದೇ ಬೆಳೆಗಳನ್ನು ಬಿತ್ತನೆ ಮಾಡದಿದ್ರು ಸಹ ಸೂಕ್ತವಾದ ಪ್ರಮಾಣೀಕೃತ ಬೀಜಗಳನ್ನ ಅವರು ಸಂಗ್ರಹಣೆ ಮಾಡಿಕೊಂಡು ಬಿತ್ತನೆ ಮಾಡೋದು ಬಹಳ ಮುಖ್ಯ. ಶೇಂಗಾ ಮತ್ತೆ ಇದು ಕಡಲೆ ಮತ್ತೆ ಜೋಳಗಳನ್ನೇನಪ್ಪ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಈಗಾಗಲೇ ಅವರು ಸಂಗ್ರಹಣೆ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಅಲ್ಲಿ ಬೀಜಗಳು ಸಿಗ್ತವೆ. ಮುಂದುವರೆದು ಹೆಚ್ಚಿನ ಇತರ ಬೆಳೆಗಳಂದ್ರೆ ಕುಸುಬೆ ಮತ್ತೆ ಶೇಂಗಾ ಮತ್ತೆ ಸೂರ್ಯಕಾಂತಿ ಇವು ಬೀಜಗಳನ್ನು ರೈತರು ಹೊರಗಡೆನೂ ಸಹ ಮಾರುಕಟ್ಟೆಯಲ್ಲೂ ಸಹ ಖರೀದಿ ಮಾಡಿಕೊಂಡು ಬಿತ್ತನೆ ಮಾಡಿ ತಾವು ಬೆಳೆಗಳನ್ನ ಬೆಳೆದ್ರೆ ಬಹಳ ಸೂಕ್ತ ಅಂತ ಇಲ್ಲಿ ಹೇಳಬಹುದು. ಈಗ ಬಿತ್ತೋ ಸಂದರ್ಭದಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು. ಬೀಜೋಪಚಾರ ಮಾಡಂತ ಬಹಳ ಮುಖ್ಯ ಸರ್. ಅದಕ್ಕೆ ನಾವು ಕಡಲೆ ಬಿತ್ತಿದ್ದಪ್ಪ ಅಂತಂದ್ರೆ ಅದಕ್ಕೆ ಜೈವಿಕ ಶಿಲೀಂಧ್ರ ಮತ್ತು ಜೈವಿಕ ರೈಸೋಬಿಯಂ PSB ದಿಂದ ಬೀಜೋಪಚಾರ ಮಾಡಬೇಕು ಸರ್. ಒಂದ್ ತಲೆ ಇಟ್ಕೋಬೇಕು. ಕುಸುಬಿ ಬಿತ್ತಿದ್ದೇವಪ್ಪ ಅಂತ ಅದಕ್ಕೆ